ಭಾಗಿ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸನ್ರೈಸರ್ಸ್ ಹೈದರಾಬಾದ್ ಪಂದ್ಯ ಬೆಂಗಳೂರಿನಿಂದ ಲಕ್ನೋಗೆ ಸ್ಥಳಾಂತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3. ಪಿಯುಸಿ ಪಾಸ್ ಆಯಿತೆ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ಥೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ಟ್ರೋಮೋಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನು ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ ನೀರ್ಮಾರ್ಗ ಮಂಗಳೂರನ್ನು ಸಂಪರ್ಕಿಸಿ 9449959 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ಇಂದಿನ ಕಿಸಾನ್ ವಾಣಿಯಲ್ಲಿ ಎಲೆಕ್ಟ್ರಿಕ್ ಉಪಕರಣಗಳ ಬಳಕೆ ಹಾಗೂ ಮುನ್ನೆಚ್ಚರಿಕೆ, ಈ ಕುರಿತು ಗುಂಡಿಮಜಲು ಶಿವಶಂಕರ ಭಟ್ ಅವರೊಂದಿಗಿನ ಸಂದರ್ಶನವನ್ನ ಕೇಳುವಿರಿ. ನಡೆಸಿಕೊಡುತ್ತಾರೆ ಪಿಎಸ್ ಸೂರ್ಯನಾರಾಯಣ ಭಟ್. ಈಗ ನಮ್ಮ ಜೊತೆ ಇದ್ದಾರೆ ಗುಂಡಿಮಜಲು ಶಿವಶಂಕರ ಭಟ್ ಅಥವಾ ಶಿವಾಜಿಯವರು. ಮುಖ್ಯವಾಗಿ ನಾವು ಇವತ್ತು ಅವರ ಜೊತೆ ಮಾತಾಡುವ ವಿಷಯ ವಿದ್ಯುತ್ ಉಪಕರಣಗಳು ಮತ್ತು ಅದರನ್ನು ಬಳಸುವಲ್ಲಿ ಯಾವ ರೀತಿಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ. ನಮಸ್ಕಾರ ಶಿವಶಂಕರ. ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ಕೃಷಿಕರು ಉಪಯೋಗಿಸುವಂತಹ ವಿದ್ಯುತ್ ಉಪಕರಣಗಳು ಯಾವುದೆಲ್ಲ? ಕೃಷಿಗೆ ಅವನಿಗೆ ನೀರು ಎತ್ತಬೇಕು ಅಂತಾದರೆ ವಿದ್ಯುತ್ ಪಂಪ್ ಬೇಕು. ಅದು ತುಂಬ ಪ್ರಾಮುಖ್ಯವಾದಂಥ ಪ್ರಥಮ ಘಟ್ಟದ ಒಂದು ವಿದ್ಯುತ್ ಉಪಕರಣ ರೈತನಿಗೆ. ಆಮೇಲೆ ವೀಟ್ ಗಟ್ಟರ್ ಬರ್ತದೆ, ಬಂದಿದೆ, ಇನ್ನು ಬೇರೆ ಬೇರೆ ವಿಧದ ಉಪಕರಣಗಳು, ಎಲೆಕ್ಟ್ರಿಕಲ್ ಉಪಕರಣಗಳಿದೆ, ಮಾರ್ಕೆಟಿಂಗಲ್ಲಿ ಬರ್ತಾ ಇದೆ. ಈ ಉಪಕರಣಗಳನ್ನು ನಾವು ವಿದ್ಯುತ್ತನ್ನು ಬಳಸುವಾಗ ಮುಖ್ಯವಾಗಿ ನಾವು ಏನು ವಿಷಯಗಳನ್ನು ಗಮನಿಸಬೇಕು? ಒಂದು, ರೈತ ತಾನೇ ಎಲೆಕ್ಟ್ರಿಷಿಯನ್ ಆಗಲಿಕ್ಕೆ ಹೋಗಬಾರ್ದು. ಅದರ ಬಗ್ಗೆ ಮಾಹಿತಿ ಇಲ್ಲದೇ ಇದ್ದರೆ ವಿದ್ಯುತ್ತಿನ ವಿಚಾರಕವನ್ನು ಖಂಡಿತ ಹೋಗಬಾರದು. ಯಾಕಂತೇಳಿ ಅದಕ್ಕೆ ಎಲೆಕ್ಟ್ರಿಷಿಯನ್ ಸಂಬಂಧಪಟ್ಟ ತಜ್ಞರಿದ್ದಾರೆ, ಎಲೆಕ್ಟ್ರಿಷಿಯನ್ಗಳಿದ್ದಾರೆ, ಅವರನ್ನು ಬರಲಿಕ್ಕೆ ಹೇಳಿ ಮಾಡಬೇಕು. ತಾನೇ ಏನೋ ಒಂದು ಮಾಡ್ತೇನೆ ಅಂತ ಹೇಳಿ ಏನೋ ಅರ್ಧಂಬರ್ಧ ಗುದ್ದಿತ್ತುಕೊಂಡು ಮಾಡಿದರೆ ಅಪಘಾತ ನಿಶ್ಚಿತ. ಹೀಗೆ ಎಷ್ಟೋ ರೈತರು ಜೀವ ಕಳ್ಕೊಳ್ಳೋದು ನಾನು ಕೇಳಿದ್ದೇನೆ, ನೋಡಿದ್ದೇನೆ. ಈಗ ಇದರಲ್ಲಿ ಮುಖ್ಯವಾಗಿ ಮನೆಯಲ್ಲಿ ಬಳಸುವಂಥ ಉಪಕರಣಗಳನ್ನು ಬಳಸುವಾಗ ವಿದ್ಯುತ್ ಅಪಘಾತಗಳು ಏನೆಲ್ಲ ಸಂಭವಿಸ್ತವೆ? ಒಂದು, ಶಾಕ್ ಆಗುವಂಥದ್ದು, ಅಂದರೆ ಅದರ ಬಾಡಿಗೆ ಎಲ್ಲಿಯಾರು ಕರೆಂಟ್ ಸಪ್ಲೈ ಇದ್ದರೆ ಇಲ್ಲ ಇದ್ದರೆ ಅದನ್ನು ಮುಟ್ಟುವಾಗ, ಈಗ ಮಿಕ್ಸಿ ಉದಾಹರಣೆಗೆ, ಅದರ ಮೆಟಲ್ ಪಾರ್ಟನ್ನು ಇಲ್ಲರ ಮುಟ್ಟುವಾಗ ಅಲ್ಲಿ ಶಾಕ್ ಹೊಡೆದ್ರೆ ಅದು ಗಂಭೀರವಾದಂಥ ಅಪಘಾತ ಆಗುವಂಥ ಅವಕಾಶ ಇದೆ. ಇನ್ನು ವಾಷಿಂಗ್ ಮಿಷನ್ ತುಂಬ ಡೇಂಜರ್, ಯಾಕಂದರೆ ಅದರೊಳಗೆ ನೀರು ಕೂಡ ಇದೆ. ಇನ್ನು ನೀರು ಲೀಕೇಜ್ ಇದ್ದು ಅಲ್ಲಿ ಏನಾದರೂ ಗ್ರೌಂಡಿಂಗ್ ಆಯಿತು ಅಂತಾದರೆ ಅಪಘಾತ ಆಗುವಂಥ ಅವಕಾಶಗಳು ಜಾಸ್ತಿ. ಇದು ಎರಡು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಹೆಂಗಸರು ಏನೇನು ಅದರ ಬಗ್ಗೆ ನಾಲೆಜ್ ಇರೋದಿಲ್ಲ. ಹೆಚ್ಚಾಗಿ ಅವರು ಬಳಸ್ತಾ ಇರುವಂಥ ಒಂದು ಸಾಧನ ಅದು ವಾಷಿಂಗ್ ಮಿಷನ್ ಮತ್ತು ಮಿಕ್ಸಿ. ಅದ ಕಾರಣ ಅದನ್ನು ಸ್ವಲ್ಪ ಜಾಗ್ರತೆ ಇಟ್ಟುಕೊಳ್ಬೇಕು. ಮತ್ತು ಕಾಲ್ನಡಿಯಲ್ಲಿ ಒಂದು ರಬ್ಬರ್ ಮ್ಯಾಟ್ ಹಾಕ್ಕೊಂಡಿದ್ದರೆ ಒಳ್ಳೆಯದು ಅಡುಗೆ ಕೊನೆಯಲ್ಲಿ ಪ್ರತಿ ಸಲ. ಹೌದು, ಅವ್ನು ಮ್ಯಾಟ್ ಆಲ್ರೆಡಿ ಫಿಕ್ಸ್ ಮಾಡಿದರೆ, ಮ್ಯಾಟ್ ಇದ್ದರೆ ಅವನು ಸೇಫ್ ಯಾವಾಗಲೂ ಕೂಡ. ಅದ ಕಾರಣ ಎಲ್ಲ ಕೃಷಿಕರ ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಹೆಂಗಸರ ಒಂದು ಅವರ ಒಂದು ಅಪಘಾತ ಆಗದ ಹಾಗೆ ಒಂದು ರಬ್ಬರ್ ಮ್ಯಾಟನ್ನು ಬಳಸೋದು ಸೂಕ್ತ. ವಾಷಿಂಗ್ ಮೆಷಿನ್ ಹತ್ರ ಮತ್ತು ಅಡುಗೆ ಕೋಣೆಯಲ್ಲಿ ಒಂದು ಎರಡು ಒಂದಡಿ ಸಾಕದು. ಈಗ ಒಳಗೆ ಅಲ್ಲದೆ ಹೊರಗೆ ಬಳಸುವಂಥ ಇದರಲ್ಲಿ ಈ ಕರೆಂಟಿನ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಏನೇನು ತೊಂದರೆಗಳು ಬರ್ತವೆ? ಒಂದು ಈಗ ಪಂಪಿಗೆ ಸ್ವಿಚ್ ಹಾಕುವಾಗ ಈ ಸಿಡಿಲೇ ಬರುವಂಥ ಸಂದರ್ಭದಲ್ಲಿ ಪಂಪಿನ ಪ್ಲಗ್ ತೆಗೆಯುವಂಥ ಫ್ಯೂಸ್ ತೆಗಿಲಿಕ್ಕೆ ಹೋಗ್ತಾರೆ ಕೆಲವು ರೈತರು. ಸಿಡಿಲು ಬಂತು ಪಂಪಿಗೆ ತೊಂದರೆ ಆಗ್ತದೆ ಅಂತ ಹೇಳುವಂಥ ಕಾರಣಕ್ಕೆ ಫ್ಯೂಸ್ ತೆಗಿಲಿಕ್ಕೆ ಹೋಗ್ತಾರೆ. ಅದೆಲ್ಲ ತುಂಬ ಅಪಾಯ. ಅದನ್ನು ಸಿಡಿಲು ಬರೋದಕ್ಕೆ ಮೊದಲೇ ಅವಂತ ಫ್ಯೂಸ್ ತೆಗೆದಿಡಬೇಕು. ಸಿಡಿಲು ಬರುವಾಗ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಬಾರ್ದು. ಯಾಕೆಂತೇಳಿದರೆ ಫ್ಯೂಸ್ ತೆಗೆದ್ರು ಕೂಡ ಅದು ಸ್ಪಾರ್ಕು ಫ್ಯೂಸಿನ ಮೇಲಿನಕ್ಕಿಂತ ಕೆಳಗಿನ ಬದಿಗೆ ಜಂಪ್ ಆಗ್ತದೆ. ಆವಾಗ ಅದು ನ್ಯೂಟ್ರಲ್ನ ಮೂಲಕ ಗ್ರೌಂಡಿಗೆ ಆಗುವಂಥ ಅವಕಾಶ ಇದ್ದು ಅಪಘಾತ ಆಗುವಂಥ ಶೇಕಡವಾರು ಪ್ರಮಾಣ ಜಾಸ್ತಿ. ಅದ ಕಾರಣ ಅಂಥ ಸಮಯದಲ್ಲಿ ಅವನು ಪಂಪ್ಸೆಟ್ಗೆಲ್ಲ ಹೋಗಲೇಬಾರ್ದು. ಅದಕ್ಕೆ ಮೊದಲೇ ಅವನು ತಪ್ಪಿಸಿಡೋದು ಒಳ್ಳೆಯದು. ಮತ್ತು ಎಲೆಕ್ಟ್ರಾನಿಕ್ ಉಪಕರಣ ಇದ್ದರೆ ಅದನ್ನು ತಪ್ಪಿಸಿಡಲೇಬೇಕು ಅವನು ಮೊದಲೇ, ಇಲ್ಲಾಂತಾರೆ ಸಿಡ್ಲಿಗೆ ಅದು ಉಳಿಯೋದಿಲ್ಲ. ಅದನ್ನು ತಪ್ಪಿಸಿಡಬೇಕು. ಈಗ ಮುಖ್ಯವಾಗಿ ಸಿಡಿಲಿನಿಂದ ಅಥವಾ ಈ ಥರದ ಹೈ ವೋಲ್ಟೇಜ್ನಿಂದ ಆಗುವಂಥ ತೊಂದರೆಗಳು ಏನಿಲ್ಲ? ಒಂದು ಸಿಡಿಲು, ಯಾಕಂತೇಳಿದ್ರೆ ಈಗ ವಿದ್ಯುತ್ ಲೈನು ಅದು ಇಡೀ ಊರಲ್ಲೇ ಹರಡಿ ಹೋಗಿದೆ. ಈಗ ಸಿಡಿಲು ಎಲ್ಲಿಯೋ ಒಂದು ಕಡೆ ಸಿಡಿಲು ಬಡಿದು ಲೈನಿಗೆ ಅಲ್ಲಿ ಪ್ರವಾಹ ಜಾಸ್ತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಭದ್ರತೆಯನ್ನು ಮಾಡಿಕೊಳ್ಳದೇ ಇದ್ದರೆ, ಈಗ ನಿಮ್ಮ ಉದಾಹರಣೆಗೆ ನಿಮ್ಮ ಮನೆಯದ್ದು ಮನೆಗೆ ಒಂದು ಮೀಟರ್ ಬೋರ್ಡಿನ ಹತ್ತಿರ ಒಂದು ಇಂಡಸ್ಟ್ರಿಯಲ್ ಪ್ಲಗ್ ಹಾಕ್ತಾರೆ ಹೆಚ್ಚಾಗಿ, ಅದನ್ನು ತಪ್ಪಿಸಿಡದೇ ಇದ್ದರೆ ಲೈನ್ನ ಕರೆಂಟು ಸೀದಾ ಒಳಗೆ ಬರ್ತದೆ. ಅದು ಹೈ ವೋಲ್ಟೇಜ್ ಕರೆಂಟ್ ಇರ್ತದೆ ಅವಾಗ. ಅವಾಗೆಲ್ಲ ಉಪಕರಣಗಳು ಸುಟ್ಟು ಹೋಗುವಂಥ ಅವಕಾಶ ಜಾಸ್ತಿ. ಈಗ ಸುಟ್ಟು ಹೋಗದ ಹಾಗೆ ನಾವು ಅದನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಬೋದು? ಒಂದು ಮನೆಯ ಮೀಟರ್ ಬೋರ್ಡಿಂದ ಮೀಟರಿಂದ ನಂತರ ಮೇನ್ ಬೋರ್ಡಿಗೆ ಬರೋದಕ್ಕೆ ಮೊದಲು ಒಂದು ಇಂಡಸ್ಟ್ರಿಯಲ್ ಪ್ಲಗ್ ಫಿಕ್ಸ್ ಮಾಡಿತ್ತು ಅಂತಾದರೆ ಅದನ್ನು ತಪ್ಪಿಸಿಟ್ರೆ ಮನೆಯೊಳಗೆ ವಿದ್ಯುತ್ ಸಂಪರ್ಕವೇ ಇದಾಗ್ತದೆ, ಏನು ಡಿಸ್ಕನೆಕ್ಟ್ ಆಗ್ತದೆ. ಹಾಗೆ ಮಾಡಿಕೊಳ್ಳೋದು ಒಳ್ಳೆಯದು. ಒಂದು ಇಂಡಸ್ಟ್ರಿಯಲ್ ಪ್ಲಗ್ ಹಾಕಿ ಸೇಫ್ಟಿ ಮಾಡಿಕೊಳ್ಳೋದು ಒಳ್ಳೆಯದು. ಈಗ ಫ್ಯೂಸ್ನ ಬಗ್ಗೆ ನೀವು ಹೇಳಿದ್ರಿ, ಫ್ಯೂಸ್ನ ಅಂತ ಹೇಳಿದರೆ ಅದು ಆಗಾಗ ಹೆಚ್ಚು ಕಮ್ಮಿ ಆಗುವಂಥ ಒಂದು ವ್ಯವಸ್ಥೆ ಇರ್ತದೆ. ಅಂಥ ಸಂದರ್ಭದಲ್ಲಿ ನಾವು ಹೊಸ ಫ್ಯೂಸ್ ಹಾಕುವಾಗ ಅಥವಾ ಫ್ಯೂಸ್ನ ಬಳಸುವಾಗ ಯಾವ ರೀತಿಯಲ್ಲೆಲ್ಲ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು? ಒಂದು ಫ್ಯೂಸ್ ರಿಪ್ಲೇಸ್ಮೆಂಟ್ ಮಾಡಬೇಕಾದ್ರೆ ಇಲೆಕ್ಟ್ರಿಷಿಯನ್ ಅನ್ನು ಬರಲಿಕ್ಕೆ ಹೇಳಿಯೇ ಮಾಡಬೇಕು. ರೈತ ತಾನು ಇಲೆಕ್ಟ್ರಿಷಿಯನ್ ಆಗಲಿಕ್ಕೆ ಹೋಗಬಾರ್ದು, ಅದನ್ನು ಇಲೆಕ್ಟ್ರಿಷಿಯನೇ ಮಾಡಬೇಕು. ತಾನು ಅದನ್ನು ಮಾಡಿತು ಅಂತಾದರೆ ಅಪಘಾತ ಕಟ್ಟಿಟ್ಟ ಬುತ್ತಿ. ಯಾಕೆಂತೇಳಿದ್ರೆ ಅದನ್ನು ವೈರನ್ನು ಕಟ್ಟಿಂಪ್ಲೆಲ್ಲ ಹಿಡಿದು ಎಳಿಯುವಾಗ ಕಟ್ಟಿಂಪ್ಲೆನ ಸ್ಲೀವಲ್ಲಿ ಯಾರು ಹೋಯಿತು ಅಂತಾದರೆ ಅವನಿಗೆ ಅಪಘಾತ ನಿಶ್ಚಿತ. ಅಂಥ ಸಂದರ್ಭದಲ್ಲಿ ಅವನು ಯಾವುದೇ ಕಾರಣಕ್ಕೂ ಅವನು ಎಲೆಕ್ಟ್ರಿಷಿಯನ್ ಆಗಲಿಕ್ಕೆ ಹೋಗಬಾರ್ದು. ಸೂಕ್ತ ಒಳ್ಳೆ ತರಬೇತಿ ಹೊಂದಿದ ಎಲೆಕ್ಟ್ರಿಷಿಯನ್ ಬರಲಿಕ್ಕೆ ಹೇಳಿ ಅದನ್ನು ಬದಲಾಯಿಸುವಂಥ ಕೆಲಸವನ್ನು ಅವನು ಮಾಡಿಸೋದು ಉತ್ತಮ. ಮತ್ತು ವೈರ್ಗಳ ಬಗ್ಗೆ ಹೇಳೋದಾದರೆ, ಈ ಸಾಮಾನ್ಯವಾಗಿ ನಮ್ಮ ತೋಟ ಇರಬಹುದು, ನಮ್ಮ ಜಾಗದಲ್ಲಿ ವೈರ್ಗಳು ತುಂಬ ಸಲ ಅದಕ್ಕೆ ತೊಂದರೆಗಳು ಬರ್ತವೆ ಇಲೆಕ್ಟ್ರಿಕಲ್ ವೈರ್ಗಳಿಗೆ. ಮುಖ್ಯವಾಗಿ ಏನನ್ನು ಗಮನಿಸಬೇಕಾಗ್ತದೆ? ಒಂದು ವೈರ್ಗಳು ತುಂಬ ಹಳತಾಗಿರ್ತದೆ ಕೆಲವು ಕಡೆ, ಅದನ್ನು ಈಗ ಬದಲಾಯಿಸ್ತಾ ಇದ್ದಾರೆ. ಈಗ ಅದನ್ನು ಬದಲಾಯಿಸಲಿಕ್ಕೆ ಮೆಸ್ಕಾಮಿಗೆ ನಾವು ಅರ್ಜಿ ಹಾಕಬೇಕು. ಅರ್ಜಿ ಹಾಕಿ ಅದನ್ನು ಬದಲಾಯಿಸಲಿಕ್ಕೆ ಒತ್ತಡ ಹಾಕಬೇಕು. ಇಲ್ಲ, ಬದಲಾಯಿಸುವಲ್ಲಿವರೆಗೆ ಅಲ್ಲಿ ಸ್ವಲ್ಪ ಜಾಗ್ರತೆಯಲ್ಲಿರಬೇಕು. ಯಾಕಂದರೆ ಅದರಲ್ಲಿ ಕಟ್ಟಾಗಿ ಕೆಳಗೆ ಬಿತ್ತು ಅಂತ ಅದ್ರಿಗೆ ಗೊತ್ತಾಗೋದಿಲ್ಲ. ಅದು ಎಲ್ಲಿಯಾರು ಅದನ್ನು ತುಳಿದು ಹೋಗಿದ್ರೆ ಹೋದರೆ ಅದರಲ್ಲಿ ಕರೆಂಟು ಸಪ್ಲೈ ಇದ್ದರೆ ಅಪಘಾತ ನಿಶ್ಚಿತ. ಎಷ್ಟೋ ಜನ ಪ್ರಾಣ ಕಳ್ಕೊಂಡು ನಾನು ನೋಡಿದ್ದೇನೆ. ಅದರಲ್ಲಿ ಹೆಚ್ಚಾಗಿ ಹಳ್ಳಿಯ ಹೆಂಗಸರು, ಹಳ್ಳಿಯ ರೈತರು, ಅನಕ್ಷರಸ್ಥರು ಅದನ್ನು ಅದಕ್ಕೆ ಬಲಿಯಾದದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ಆದ ಕಾರಣ ಅಂಥದಕ್ಕೆ ಈಗ ವೈರು ತೋಟದ ಒಳಗೆ ಇದ್ದರೆ ಒಂದು ಅದಕ್ಕೆ ಪೈಪ್ ಹಾಕಿಸೋದು ಸೂಕ್ತ. ಅಲ್ಲದಿದ್ದರೆ ವೈರನ್ನು ಬದಲಾಯಿಸಬೇಕು. ಬದಲಾಯಿಸಿದರೂ ಪುನಃ ಅದಕ್ಕೆ ಹಾಕುವಾಗಲೂ ಹೊಸತು ಹಾಕುವಾಗಲೂ ಅದಕ್ಕೊಂದು ಪೈಪ್ ಹಾಕಿಸೋದು ಸೂಕ್ತ. ಈಗ ಪೈಪ್ ಹಾಕಿಸುವುದು ಅಂದರೆ ಅದನ್ನು ನಾವೇ ಮಾಡಬೇಕಾಗ್ತದೋ ಹೇಗೆ? ಪೈಪ್ ಹಾಕಿಸುವ ಕೆಲಸವನ್ನು ಹೆಚ್ಚಾಗಿ ನಾವೇ ಮಾಡಬೇಕು, ಯಾರು ಮೆಸ್ಕಾಂ ಮಾಡಿಕೊಡೋದಿಲ್ಲ, ಅದನ್ನು ರೈತರೇ ಮಾಡಿಕೊಳ್ಬೇಕು. ಅದು ಇಡೀ ಎಲ್ಲೆಲ್ಲಿ ಹೋಗಿದೆ ಅಲ್ಲೆಲ್ಲ ಹಾಕಬೇಕಾಗ್ತದೆ? ಇಲ್ಲ, ಹೆಚ್ಚಾಗಿ ತೋಟದ ಒಳಗಡೆ ಬಯಲು ಪ್ರದೇಶದಲ್ಲಿ ಬೇಕು ಅಂತಿಲ್ಲ, ಏನಾಗೋದಿಲ್ಲ, ಅಷ್ಟು ಒಂದು ತುಂಡಾಗುವಂಥ ಭಯ ಇಲ್ಲ. ತೋಟದ ಒಳಗಡೆ ಏನು ಅಂತೇಳಿದರೆ, ಅಕಸ್ಮಾತ್ ಅಡಿಕೆ ಮರಗಳು ಒಂದಕ್ಕೊಂದು ಗಾಳಿಗೆ ಹಂದಾಡುವಾಗ ವೈರ್ಗೆ ಟಚ್ ಆಯಿತು ಅಂತಾದರೆ, ಅಲ್ಲಿ ಅದು ಏನು ಟಚ್ ಆಗಿ ಆಗಿ ಅಲ್ಲಿ ವೈರು ಸರಿಗೆ ಸವೆತ ಉಂಟಾಗಿ ಕಟ್ಟಾಗುವಂಥ ಅವಕಾಶ ಜಾಸ್ತಿ ಇರ್ತದೆ. ಅದ್ರ ಅಂತಲ್ಲೆಲ್ಲ ಪೈಪ್ ಹಾಕಿತು ಅಂತಾದರೆ ಅಪಾಯ ಕಮ್ಮಿ, ಮತ್ತು ವೈರ್ನ ಸರಿಗೆ ಸವೆತವೂ ಕಮ್ಮಿ. ಈಗ ಮುಖ್ಯವಾಗಿ ಇನ್ನೊಂದು ಅಂತ ಹೇಳಿದರೆ, ನೀವು ಹೇಳಿದ ಹಾಗೆ ರೈತರು ಬಳಸುವಂಥ ಉಪಕರಣಗಳು ಅಂತ ಹೇಳಿದರೆ ಮುಖ್ಯವಾಗಿ ಪಂಪಿನ ಒಂದು ಪ್ರಶ್ನೆ. ಪಂಪಿನ ನಾವು ಆ ಇಲೆಕ್ಟ್ರಿಕಲ್ ಪಂಪ್ನಲ್ಲಿ ಯಾವ ರೀತಿಯಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಮತ್ತು ಏನು ಗಮನ ಹರಿಸಬೇಕಾಗ್ತದೆ? ಒಂದು ಪಂಪಿನ ಕ್ವಾಲಿಟಿಯನ್ನು ನಾವು ಪರ್ಚೇಸ್ ಮಾಡುವಾಗ ಏನೋ ಕಡಿಮೆ ಕೊಡ್ತಾರೆ ಅಂತೇಳಿ ನಾವು ಕಡಿಮೆ ಕ್ವಾಲಿಟಿಯ ಪಂಪನ್ನು ಹಾಕಬಾರ್ದು. ಹಾಕಿತ್ತು ಅಂತಾದರೆ ಅದರಲ್ಲಿ ಲೀಕೇಜ್ ಆಗುವಂಥದ್ದು, ಶಾಕ್ ಹೊಡಿಯುವಂಥದ್ದು, ಇನ್ನು ಒಂದೇ ವರ್ಷದಲ್ಲಿ ಹಾಳಾಗುವಂಥದ್ದು ಅಥವಾ ಹಾಕಿದ ಮರುದಿವಸವೇ ಹಾಳಾಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಗಳು ಶುರುವಾಗ್ತದೆ. ಲಕ್ಕೀಲಿ ಒಂದು 2-3 ವರ್ಷ ಬಾಳತ್ರ ಬರಲಿಕ್ಕೂ ಸಾಕು, ಮತ್ತು ಒಂದ್ಸಲ ರಿಪೇರಿ ಆಯಿತು ಅಂದರೆ ಮತ್ತೆ ರಿಪೇರಿಯೇ ಮಾಡ್ತಾ ಇರಬೇಕು ಅವನು, ಮತ್ತೆ ಅದು ಮೊದಲಾಗಿ ಆಗಿರುವುದಿಲ್ಲ. ಅದರಲ್ಲಿ ಪಂಪ್ ಸೆಟ್ಗಳನ್ನು ಅಳವಡಿಸುವಾಗ ಸ್ವಲ್ಪ ಕ್ವಾಲಿಟಿಗೆ ಅವಕಾಶ ಪ್ರಾಶಸ್ತ್ಯನ್ನು ನೀಡಬೇಕು. ಕ್ವಾಲಿಟಿ ಪಂಪ್ ಆದರೆ ಏನು ಹಾಳಾಗುವಂಥದ್ದಿಲ್ಲ, ಮತ್ತು ಕ್ವಾಲಿಟಿ ಇಲ್ಲದ ಪಂಪ್ಗಳು ಕರೆಂಟು ಜಾಸ್ತಿ ಕನ್ಸಂಪ್ಷನ್ ಮಾಡ್ತದೆ. ಈಗ 5 HP ಪಂಪು ಅಂತೇಳಿ ನಾವು ನೇಮ್ ಪ್ಲೇಟ್ ಇದ್ದರೂ ಕೂಡ ಅದನ್ನು 6 HP 7 HP ಕರೆಂಟನ್ನು ಅದು ಕನ್ಸಂಪ್ಷನ್ ಮಾಡ್ತದೆ. ಅದೇ ನೀವು ಸ್ಟ್ಯಾಂಡರ್ಡ್ ASI ಅಥವಾ ISO ಗ್ರೇಡಿನ ಪಂಪ್ಗಳು ಏನು HP ಅಂತ ಹೇಳಿದೆಯೋ ಅಷ್ಟೇ ಕರೆಂಟು ಕನ್ಸಂಪ್ಷನ್ ಮಾಡ್ತದೆ. ನಾಳೆ ಯಾರು ವಿಜಿಲೆನ್ಸ್ನವರು ಬಂದು 5 HP ಪಂಪ್ ಹಾಕಿದ್ರು ಕೂಡ ಅವರು ಅವರ ಮೀಟರ್ ಚೆಕ್ ಮಾಡುವಾಗ ಅದು 7 HP ಅಂತೇಳಿ ಕಂಡು ಬಂದರೆ ಅವನು ಅಷ್ಟಕ್ಕೆ ಅವನು ಪೆನಾಲ್ಟಿ ಕಟ್ಟಬೇಕಾಗ್ತದೆ. ಆದ ಕಾರಣ ಆದಷ್ಟು ISI ಅಥವಾ ISO ಪಂಪ್ಗಳಿಗೆ ಪ್ರಾಶಸ್ತ್ಯ ನೀಡುವುದು ಒಳ್ಳೆಯದು. ಇದರ ಜೊತೆಗೆ ಪಂಪಿನ ಒಂದು ವ್ಯವಸ್ಥೆಯನ್ನು ನೋಡುವಾಗ ನಾವು ಪಂಪನ್ನು ಒಂದು ಪುಲ್ಲಿಂಗ್ ಅಥವಾ ಇದನ್ನು ಹೇಗೆ ನಮ್ಮ ಯೋಚನೆಗಳನ್ನು, ಅದು ನಾವೀಗ ಬೋರ್ವೆಲಲ್ಲಿ ಈಗ ಬೋರ್ವೆಲ್ ಅಂತಾದರೆ ಬೋರ್ವೆಲ್ ಎಷ್ಟು ಫೀಟ್ ಅಡಿಯಲ್ಲಿ ನೀರು ಸಿಕ್ಕಿದೆ, ಎಷ್ಟು ಪ್ರೆಷರಲ್ಲಿ ಬೋರ್ವೆಲ್ ಕೊರೆಯುವಾಗ ಬಂದಿದೆ, ಅದಕ್ಕೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಬೇಕು. ಈಗ ಪಂಪಿನಲ್ಲಿ ಬೋರ್ವೆಲ್ ಪಂಪಿನಲ್ಲಿ 2 ಸ್ಟೇಜಿಂದ ಸ್ಟಾರ್ಟ್ ಆಗಿ 30 ಸ್ಟೇಜಿನವರು ಪಂಪ್ಗಳು ಸಿಗ್ತವೆ. ಈಗ ಆದ ಕಾರಣ ಆ ನೀರಿಗೆ ಎಷ್ಟು ಅಡಿಯಲ್ಲಿ ನೀರಿದೆ, ಎಷ್ಟು ಅಡಿ ಮೇಲೆ ಹೋಗಬೇಕು, ಎಷ್ಟು ಲೋಡ್ ಕೊಡಬೇಕು, ಅದಕ್ಕೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಬೇಕು. ಸ್ಟೇಜನ್ನು ಮತ್ತು SP ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಈಗ 5 HP 6 ಸ್ಟೇಜ 10 ಸ್ಟೇಜ ಆ ನೀರಿಗೆ ಅನುಗುಣವಾಗಿ ನಾವು ಸ್ಟೇಜನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಈ ಸ್ಟೇಜ್ ಹೆಚ್ಚು ಕಮ್ಮಿ ಆದಾಗ ಏನು ತೊಂದರೆಗಳು? ಏನಿಲ್ಲ, ಒಂದು ಸ್ಟೇಜ್ ಅಂತ ಹೇಳಿದರೆ ಒಂದು ಸ್ಟೇಜ್ ಅಂದರೆ 30 ಅಡಿ ಪ್ರೆಷರ್ನ 30 ಅಡಿ ಮೇಲಕ್ಕೆ ಅದು ಕೊಂಡೋಗ್ತದೆ, ಮತ್ತೆ 30 ಅಡಿ ಇನ್ನೊಂದು ಸ್ಟೇಜ್ ಕೊಂಡೋಗ್ತದೆ. ಅದೇ ರೀತಿಗೆ 6 ಸ್ಟೇಜ್ ಅಂತಾದರೆ 180 ಅಡಿ ಅದು ಅದರ ಪುಲ್ಲಿಂಗ್ ಕೆಪಾಸಿಟಿ ಇರ್ತದೆ. ಸ್ಟೇಜ್ ಸೆಲೆಕ್ಟ್ ಮಾಡುವಾಗ ಎಷ್ಟು ಅಡಿ ಒತ್ತಡ ಕೊಡಬೇಕು, ನಾವೀಗ ಎಷ್ಟು ಹೆಡ್ ಸಿಗ್ತದೆ ಅದಕ್ಕೆ ಅಂತೇಳಿ ನೋಡ್ಕೊಳ್ಬೇಕು. ಯಾಕಂತೇಳಿದ್ರೆ ಈಗ ಈ ವರ್ಟಿಕಲ್ ಆಗಿ ಹೋಗುವಾಗ ಅಥವಾ ಹೊರಿಜೊಂಟಲ್ ಆಗಿ ಹೋಗುವಾಗ 10 ಅಡಿ ಉದ್ದಕ್ಕೆ 1 ಅಡಿ ಹೆಡ್ ಸಿಗ್ತದೆ. 10 ಅಡಿ ಈಗ ಲೆವೆಲ್ ಪ್ರದೇಶದಲ್ಲಿ ಒಂದು ಪೈಪ್ ಲೈನ್ ಕೊಂಡೋಗುವಾಗ 10 ಅಡಿ ದೂರಕ್ಕೆ 1 ಅಡಿ ಹೆಡ್ ಸಿಗ್ತದೆ ಅದಕ್ಕೆ. ಆವಾಗ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. 100 ಅಡಿ ಅಂತಂದರೆ 10 ಅಡಿ ಅಲ್ಲಿ ಹೆಡ್ ಸಿಕ್ಕಿತ್ತು, ಹಾಗೆ 100 ಅಡಿ ಲೆಕ್ಕಕ್ಕೆ ತಗೊಳ್ಳಿಕ್ಕಿಲ್ಲ. ಅಲ್ಲಿ 10 ಅಡಿಯನ್ನು ನಾವು ಲೆಕ್ಕಕ್ಕೆ ತಗೊಳ್ಳೋದು. ಆ ರೀತಿ ಸೆಲೆಕ್ಟ್ ಮಾಡಿ ನಾವು ಸ್ಟೇಜನ್ನು ಸ್ಟೇಜ್ ಪಂಪ್ಗಳನ್ನು ನಾವು ಅದಕ್ಕೆ ಬೋರ್ವೆಲ್ ಇಳಿಸಬೇಕು. ಇಲ್ಲದಿದ್ದರೆ ಒಂದು ವೇಳೆ ಇದು ಲೆಕ್ಕ ಮಾಡಿದ್ದು ಕಡಿಮೆ ಆದರೆ ಹೆಚ್ಚಾದರೆ ಏನು ತೊಂದರೆಗಳು? ಈಗ ಸ್ಟೇಜ್ ಕಡಿಮೆ ಆಯಿತು ಅಂತಾದರೆ ನೀರು ಬರುವುದಿಲ್ಲ, ಯಾಕಂದರೆ ಅಲ್ಲಿ ಅದಕ್ಕೆ ತಕ್ಕಷ್ಟು ನೀರು ಹೊರಗೆ ದೂಡುವಷ್ಟು ಈ ಪಂಪೇಜ್ ಕೆಪಾಸಿಟಿ ಇರುವುದಿಲ್ಲ. ಇನ್ನು ಸ್ಟೇಜ್ ಕಡಿಮೆ ಆಯಿತು ಅಂತಾದರೆ ಒಮ್ಮೆಲೆ ನೀರು ಹೊರಗೆ ಬರ್ತದೆ, ನೀರು ಖಾಲಿ ಆಗ್ತದೆ. ಅಂತೂ ಕರೆಕ್ಟ್ ಆ ಬೋರ್ವೆಲ್ ಸೂಟ್ ಆಗಬೇಕದು. ಸೂಟ್ ಆಗಬೇಕಾದ್ರೆ ಅದನ್ನು ಬೋರ್ವೆಲ್ ಮಾಡುವಾಗ ಅದರ ನೀರಿನ ಯಾವ ಪ್ರಮಾಣ ನೀರು ಹೊರಗೆ ಡ್ರಿಲ್ಲಿಂಗ್ ಆಗುವ ಯಾವ ಪ್ರಮಾಣ ನೀರು ಹೊರಗೆ ಬಂದಿದೆ ಅದಕ್ಕೆ ಅನುಗುಣವಾಗಿ ನಾವು ಸೆಟ್ ಮಾಡಲಿಕ್ಕೆ ಆಗ್ತದೆ, ಸೆಲೆಕ್ಟ್ ಮಾಡಲಿಕ್ಕೆ ಆಗ್ತದೆ. ಒಂದು ಸಲ ಸೆಲೆಕ್ಟ್ ಮಾಡಿದ್ದು ಮತ್ತೆ ಚೇಂಜ್ ಮಾಡಬೇಕಾಗ್ತದೆ? ಆಗ್ತದಪ್ಪ. ಬೋರ್ವೆಲಲ್ಲಿ 1 ವರ್ಷ 2 ವರ್ಷ 3 ವರ್ಷ ನೀರು ಕ್ರಮೇಣ ಕಡಿಮೆ ಆಗ್ತದೆ. ಕಡಿಮೆ ಆಗುವಾಗ ಆಟೋಮೆಟಿಕ್ ಒಂದು ಪಂಪಿನ ಸ್ಟೇಜನ್ನು ಜಾಸ್ತಿ ಮಾಡಬೇಕಾಗ್ತದೆ, ಕಡಿಮೆ ಅಲ್ಲ ಜಾಸ್ತಿ ಮಾಡಬೇಕಾಗ್ತದೆ. ಅಲ್ಲದಿದ್ದರೆ ಬೇರೆ ಬೋರ್ವೆಲ್ಲೇ ತೆಗೆಯುವ ಪರಿಸ್ಥಿತಿ ಬಂದಿದೆ. ನಾನು 30 ಬೋರ್ವೆಲ್ ತೆಗೆದವ, ನನಗೆ ಈ ಅನುಭವ ಬೇಕಷ್ಟಾಗಿದೆ. ಅದು ಸರಿ. ಹಾಗೆ ಈಗ ಮುಖ್ಯವಾಗಿ ನೀವು 30 ಬೋರ್ವೆಲ್ ತೆಗೆದಿರಿ ಅಂತ ಹೇಳಿದ್ರಿ. ಬೋರ್ವೆಲ್ ತೆಗೆಯೋದ್ರ ಒಂದು ತೆಗೆದು ಇನ್ನೊಂದು ತೆಗೆದರೆ ಆ ನೀರಿನ ಇದರಲ್ಲಿ ಹತ್ರ ಇದ್ದರೆ ಸಿಗುವುದಿಲ್ಲ ಅಂತ ಒಂದು ಉಂಟು? ಹಾಗೆಂತ ಇಲ್ಲ, ಹಾಗೇನಿಲ್ಲ, ಹಾಗೇನಿಲ್ಲ. ಅದು ನಾನು 5 ಅಡಿ ಗ್ಯಾಪಲ್ಲಿ ನೀರು ಬೋರ್ವೆಲ್ ತೆಗೆದು ಆ ಬೋರ್ವೆಲ್ಗೆ ನೀರಿರೋ ಬೋರ್ವೆಲ್ಗೂ ಹೊಸ ಬೋರ್ವೆಲ್ ಕನೆಕ್ಷನ್ ಇಲ್ಲದಂಥ ಬೋರ್ವೆಲ್ ಇದೆ ನನ್ನ ಹತ್ರ. ಆ ರೀತಿ ಅನ್ನೋದಿಲ್ಲ. ನೀರಿನ ಸೆಲೆ ಯಾವ ರೂಪ ರೂಟಲ್ಲಿ ಹೋಗಿದೆ ಹಾಗೆ ಸಿಕ್ಕುವುದು ಅದು. ಅಕಸ್ಮಾತ್ ಬೈ ಈಗ ಆ ರೂಟಲ್ಲೇ ಅದೇ ರೂಟಲ್ಲಿ ಇನ್ನೊಬ್ಬ ಎಲ್ಲಿಯೋ ದೂರದಲ್ಲಿ 1 ಕಿಲೋಮೀಟರ್ ದೂರ ಇರಲಿಕ್ಕೂ ಸಾಕದು. ಅಲ್ಲಿ ಅವನು ಬೋರ್ವೆಲ್ ತೆಗೆದ್ರೆ ಇವನ ಬೋರ್ವೆಲ್ ನೀರು ಕಡಿಮೆ ಆಗುವ ಚಾನ್ಸಸ್ ಇದೆ. ಅಥವಾ ಇಲ್ಲಿ ಪಕ್ಕದಲ್ಲಿ 5 ಫೀಟ್ ಗ್ಯಾಪಲ್ಲಿ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲದಂಥ ಅವಕಾಶಗಳು ಇದೆ. ಈಗ ಬೋರ್ವೆಲ್ ತೆಗೆಯುವಾಗ ಒಂದು ಸರ್ವೆ ಮಾಡಬೇಕಾಗ್ತದೆ, ಹೇಗೆ ಸರ್ವೆ ಮಾಡ್ತಾರೆ? ಸರ್ವೆ ನಾವು ಮಾಡೋದು ಯಾಕೆಂತ ಹೇಳಿದರೆ ನೀರು ಸಿಕ್ಕದಿದ್ದರೆ ಸರ್ವೆ ಮಾಡಿದವನು ಬೈಲಿಕ್ಕೆ ಅಷ್ಟೇ. ನೀರು ಸಿಕ್ಕುದೆಲ್ಲ ಅವನ ಯೋಗವೇ. ಮತ್ತು ಕರೆಕ್ಟಾಗಿ 100% ಸರ್ವೆ ಮಾಡುವಂಥ ಮೆಷಿನ್ಗಳು ನನಗೆ ಕಂಡಾಗಿ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಎಲ್ಲ ಮೆಷಿನ್ಗಳು ನೋಡಿದ್ದೇನೆ, ಇನ್ನು ಕೋಲ್ ಹಿಡಿಯೋರು ನೋಡಿದ್ದೇನೆ, ಚೈನಾ ಡಿಸೋರು ನೋಡಿದ್ದೇನೆ, ಎಲ್ಲರೂ ನೋಡಿದ್ದೇನೆ. ಚೈನಾ ಡಿಸೋರು ನೀರು ಸಿಕ್ಕಿದೆ, ಸಿಕ್ಕದ್ದು ಇದೆ. ಇನ್ನು ಎಲೆಕ್ಟ್ರಾನಿಕ್ ಮಾಧ್ಯಮ ಇದರಲ್ಲಿ ಮೆಷಿನ್ಗಳ ಮೂಲಕ ಪಾಯಿಂಟ್ ನೋಡಿದ್ದಿದೆ, ನೀರು ಸಿಕ್ಕಿದ್ದಿದೆ, ಸಿಕ್ಕದ್ದು ಇದೆ. ಹಾಗಾದ್ರೆ ಯಾವುದನ್ನು ನನಗೆ ಭರವಸೆ ಇಲ್ಲ ಅಂತ. ಯೋಗ ಇದ್ದರೆ ಸಿಗ್ತದೆ, ಯೋಗ ಇಲ್ಲದೆ ನೀರು ಸಿಕ್ಕೋದಿಲ್ಲ ಅಷ್ಟೇ ನನಗೆ ಹೇಳ್ಬೋದು ಅಷ್ಟೇ. ಈಗ ಈ ಪಂಪ್ಗಳ ಬಗ್ಗೆ ಹೇಳಿದ್ರೆ ಸಬ್ಮರ್ಸಿಬಲ್ ಪಂಪ್ಗಳನ್ನೇ ಉಪಯೋಗಿಸುವುದು ಒಳ್ಳೆಯದಾ ಹೇಗೆ? ಅಲ್ಲ, ಬೋರ್ವೆಲ್ಗೆ ಸಬ್ಮರ್ಸಿಬಲ್ ಪಂಪೇ ಬೆಟರ್, ಬೇರೆ ರೂಟೇ ಇಲ್ಲ ಅದಕ್ಕೆ. ಸಬ್ಮರ್ಸಿಬಲ್ ಪಂಪ್ ಬೋರ್ವೆಲ್ಗೆ ಇರುವಂಥದ್ದು. ಅದರಲ್ಲೇನು ಓಪನ್ ವೆಲ್ ಸಬ್ಮರ್ಸಿಬಲ್ ಅಂತ ಇದೆ, ಅದು ಕೆರೆಗೆ ಟ್ಯಾಂಕಿಗೆ ಹಾಕುವಂಥ ಸಿಸ್ಟಮ್ಗಳು. ಹೌದು, ನಾನು ಹೇಳಿದ್ದು ಕೆರೆ ಮತ್ತು ಟ್ಯಾಂಕಿಯ ಬಗ್ಗೆ ಹೇಳುದಿದ್ರೆ ಕೆರೆಗೆ ನಾವು ಸಬ್ಮರ್ಸಿಬಲ್. ಹೌದು, ಯಾಕಂತ ಹೇಳಿದ್ರೆ ಈಗ ಸಬ್ಮರ್ಸಿಬಲ್ ಕೆರೆಗೆ ಹಾಕಿದ್ರೆ ಏನು ಲಾಭ ಅಂತ ಹೇಳಿದ್ರೆ, ಈಗ ಮೊದಲೆಲ್ಲ ಏನು ಅಂತ ಹೇಳಿದ್ರೆ ಅಂದ್ರೆ ಇದು ಕ್ರಾಂತಿ ಯುಗ ನೋಡಿ, ವರ್ಷ ವರ್ಷ ಹೋದಾಗೆ ಮಾಡೆಲ್ಗಳು ಡಿಸೈನ್ಗಳು ಬದಲಾಗ್ತಾ ಹೋಗ್ತದೆ. ಮೊದಲು ಏನು ಇತ್ತು ಅಂತ ಹೇಳಿದ್ರೆ ಕೆರೆಯ ಕಟ್ಟೆಯ ಮೇಲೆ ಪಂಪ್ ಇಟ್ಟು ಫುಟ್ಬಾಲ್ ಪೈಪ್ ಹಾಕಿ ಇದು ಮಾಡುವಂತ ಇದ್ದಿತ್ತು. ಅದಕ್ಕೆ ನೀರು ಹೊಯ್ಯುದು, ಅದ್ರಲ್ಲಿ ಫುಟ್ಬಾಲ್ ಪೈಪಲ್ಲಿ ನೀರು ನಿಲ್ಲೋದಿಲ್ಲ, ಸೆಗಣಿ ಹಾಕೋದು, ಹೇಗೆ ಏನೆಲ್ಲ ಸರ್ಕಸ್ ನಾವು ಮಾಡ್ತಾ ಇದ್ದೆವು. ಈಗ ನೀರು ಹಾಕೋ ಪ್ರಶ್ನೆಯೇ ಇಲ್ಲ, ಯಾಕಂದರೆ ನೀರು ಪಂಪೇ ನೀರಿನೊಳಗೆ ಮುಳುಗಿರ್ತದೆ, ನೀರು ಹಾಕೋ ಕೆಲಸವೇ ಇಲ್ಲ. ಅದು ಡ್ರೈನ್ ರನ್ ಆಗೋ ವಿಷಯವೇ ಇಲ್ಲ. ಎಲ್ಲರೂ ಪಂಪ್ ರನ್ ಆಗಿ ಇವನಿಗೆ ಸ್ವಿಚ್ ಆಫ್ ಮಾಡಲಿಕ್ಕೆ ಮರೆತು ಹೋಗಿ ಟ್ಯಾಂಕಿ ಖಾಲಿಯಾಗಿ ಡ್ರೈನ್ ರನ್ ಆಗಬೇಕೆ ಹೊರತು ನೀರು ಟ್ಯಾಂಕಲ್ಲಿ ನೀರಿದ್ದು ನೀರು ಬರೋದಿಲ್ಲ ಅಂತ ಹೇಳೋ ಪ್ರಶ್ನೆ ಇಲ್ಲ. ಯಾಕಂದರೆ ಫುಟ್ಬಾಲ್ ಇಲ್ಲ ಅದಕ್ಕೆ, ಯಾವುದು ಸೆಕ್ಷನ್ ಪೈಪ್ ಸೆಕ್ಷನ್ ಇಲ್ಲ ಅದಕ್ಕೆ. ಆದ ಕಾರಣ ಈಗಿನ ಓಪನ್ ವೆಲ್ ಸಬ್ಮರ್ಸಿಬಲ್ ಈಗಿನ ಹೊಸ ಕ್ರಾಂತಿ ಅದು. ಈಗ ಈ ಪಂಪ್ ಅನ್ನುವಂಥದ್ದು ವರ್ಷ ಕಳೆದ ಹಾಗೆ ಅದು ಹೆಚ್ಚು ಕರೆಂಟನ್ನು ತಗೊಳ್ಳುವಂಥದ್ದು, ಜಾಸ್ತಿ ಇದು ಮಾಡುವಂಥದ್ದು ಇರ್ತದ? ಅದಕ್ಕೆ ಹೇಳುದು ಸವಕಳಿ ಅಂತೇಳಿ, ಅದು ಸ್ವಾಭಾವಿಕ. ಅದು ಅದು ವೈಂಡಿಂಗ್ ವೀಕ್ ಆಗ್ತಾ ಹೋಗ್ತದೆ, ಆಮೇಲೆ ಕನ್ಸಂಪ್ಷನ್ ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಮತ್ತು ಪಂಪಿನ ಕ್ವಾಲಿಟಿ ಹಾಗೆ ನೀರೆತ್ವ ಪಂಪಿನ ಕ್ವಾಲಿಟಿಯು ಅದು ಕೂಡ ಸವೆತ ಆಗಿ ನೀರು ಬರುವಂಥ ಪ್ರಮಾಣ ಕಡಿಮೆ ಆಗುವ ಅವಕಾಶ ಇದೆ. ಕೆಲವು ಸತಿ ನಾವು ಬೋರ್ವೆಲ್ ನೀರು ಇರುವುದಿಲ್ಲ ಅಂತ ನಾವು ಗ್ರಹಿಸ್ತೇವೆ. ಆ್ಯಕ್ಚುಲಿ ಬೋರ್ವೆಲ್ ನೀರು ಇರ್ತದೆ, ಪಂಪಿನ ಸವಕಳಿ ಕಾರಣದಿಂದಾಗಿ ನೀರು ಸರಿ ಬರದೆ ಪಂಪ್ ತೆಗೆದಾದ ಮೇಲೆ ಗೊತ್ತಾಗುತ್ತೆ ಪಂಪ್ ಹಾಳಾಗಿದೆ, ಇದು ರಿಪ್ಲೇಸ್ ಮಾಡಬೇಕು ಅಂತ ಹೇಳಿ ಕಾಣ್ತದೆ. ಅವಾಗ ಹೆಚ್ಚಾಗಿ ಅದನ್ನು ರಿಪೇರಿ ಮಾಡ್ತಾರೆ. ರಿಪೇರಿ ಮಾಡೋದಕ್ಕಿಂತ ಹೊಸ್ತು ಹಾಕೋದು ಬೆಟರ್. ಒಂದು ಪಂಪಿನ ಬಾಳಿಕೆ ಎಷ್ಟು ವರ್ಷ ಅಂತ ಬರ್ತದೆ? ಈಗ ನಾನು ಉನ್ನತಿ ಅಂತ ಹೇಳೋ ಒಂದು ಕಂಪನಿ ಇದ್ದು ಹಾಕಿದ್ದೆ, ಅದ ನಂತರ 8 ಬೋರ್ವೆಲ್ ಇದೆ, 8 ಬೋರ್ವೆಲ್ಗೆ ಅದನ್ನೇ ನಾನು ಹಾಕಿದ್ದು. ನಂದೀಗ ಹೆಚ್ಚ ಒಂದು 10-12 ವರ್ಷ ಆಯಿತು, ನಾನು ಇಷ್ಟುವರೆಗೆ ಬೋರ್ವೆಲ್ ತೆಗಿಲಿಲ್ಲ. ಅದೇ ನಾವು ಮೇನ್ ISI ಅಥವಾ ISO ಗ್ರಿಡ್ ಇದ್ದೇ ಹಾಕಬೇಕು. ಹಾಕಿತ್ತು ಅಂತಾದರೆ ಅದರ ಕ್ವಾಲಿಟಿ ಅದೇ ರೀತಿ ಇರ್ತದೆ ಅದು. ಮತ್ತು ಅವರು ಅದು ಬ್ರ್ಯಾಂಡೆಡ್ ಕಂಪನಿಗಳವೆಲ್ಲ ಅದು ಎಕ್ಸ್ಪೋರ್ಟ್ ಕೂಡ ಮಾಡ್ತಾರೆ ಅವರು. ಅಂಥ ಕಂಪನಿ ಹುಡ್ಕಬೇಕು ನಾವು. ಕಡಿಮೆಗೆ ಸಿಗ್ತದೆ, ಈಗ ಲೋಕಲ್ ಕೊಯಂಬತ್ತೂರು ಹೋದರೆ ಅಲ್ಲಿ ನಿಮಗೆ 10,000 ಸಿಗ್ತದೆ. ಅದೆಲ್ಲ ತಂದರೆ ಅದು 5 HP ಅಂತೇಳಿ ನೇಮ್ ಪ್ಲೇಟ್ ಮಾರ್ತಾ ಇರ್ತದೆ, ಅದು 7 HP ಇರಲಿಕ್ಕೂ ಸಾಕು, ಅಥವಾ 4.5 HP ಇರಲಿಕ್ಕೂ ಸಾಕು. ಅದು ಅದು ಸರಿಯಾದ ಎಕ್ಸಾಕ್ಟ್ HP ಖಂಡಿತ ಇರುವುದಿಲ್ಲ ಅದು. ಅಂಥದ್ದನ್ನು ಪಂಪ್ ಹಾಕಿತು ಅಂತಾದರೆ ಈಗ ಅಕಸ್ಮಾತ್ ಬಿಲ್ಲಿಂಗ್ ಈಗ ಪಂಪ್ ಸೆಟ್ಗೆ ನಾವು ಫ್ರೀ ಕೊಟ್ಟಿದ್ದೆ ಸರ್ಕಾರ, ಅಕಸ್ಮಾತ್ ಬಿಲ್ ಮಾಡೋದು ಅಂತಾದರೆ ರೈತನಿಗೆ ಸಿಕ್ಕಾಬಟ್ಟೆ ಬಿಲ್ ಬರುವಂಥ ಅವಕಾಶ ಇದೆ. ಅದರ ಆ್ಯಕ್ಚುವಲ್ ಏನು ಅದರ ಕೆಪಾಸಿಟಿ ಇದೆ ಅದು ಅದರಲ್ಲಿ ಇರುವುದಿಲ್ಲ. ಅದಕ್ಕೆ ಆದಷ್ಟು ಬ್ರ್ಯಾಂಡೆಡ್ ಇದಕ್ಕೆ ಹೋಗೋದು ಒಳ್ಳೆಯದು. ಈಗ ಮೇಂಟೆನೆನ್ಸ್ ಅಂತ ಹೇಳುವುದಿದ್ರೆ ಈ ಇದನ್ನು ಪ್ರತಿ ವರ್ಷವೂ ಕೂಡ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಏನಾದರೂ ಮಾಡಬೇಕಾಗ್ತದೆ? ವರ್ಷಲ್ಲೂ ತೆಗೆದು ಮಾಡ್ಬೋದು, ಆದರೆ ಯಾರು ಮಾಡೋದಿಲ್ಲ. 1-2 ವರ್ಷ 3 ವರ್ಷಕ್ಕೊಮ್ಮೆ ತೆಗೆದು ಒಂದ್ಸಲ ಸರ್ವಿಸ್ ಮಾಡಿ ಇಳಿಸೋದು ಒಳ್ಳೆಯದು. ಮಾಡಿದರೆ ಒಳ್ಳೆಯದು, ಅದು ಬಾಳಿಕೆ ಜಾಸ್ತಿ ಆಗ್ತದೆ. ಮತ್ತು ಯಾರು ಮಾಡೋದಿಲ್ಲ, ಹೆಚ್ಚಾಗಿ ಪಂಪ್ ಹಾಳಾದ ಮೇಲೆ ಪಂಪ್ ತೆಗೆಯೋದು. ರೈತ ಅವನು ಪಂಪ್ ಸುಟ್ಟೋದ ಮೇಲೆ ಅವನು ಅದರ ರಿಪೇರಿಯ ವಿಷಯಕ್ಕೆ ಹೋಗುದು, ಅಷ್ಟುವರೆಗೆ ಅದನ್ನು ಸ್ವಿಚ್ ಆಗ್ತಾನೆ ಅದು ತಿರುಗುತ್ತಾ ಇರ್ತದೆ. ಹೊರತು ಯಾರು ಸರ್ವಿಸ್ ಮಾಡಿದ್ದು ನನಗೆ ಗೊತ್ತಿಲ್ಲ, ಮಾಡೋದಿಲ್ಲ ಯಾರು ಕೂಡ. ಈಗ ಈ ಸುಟ್ಟು ಹೋಗಲಿಕ್ಕೆ ಮುಖ್ಯ ಕಾರಣ ಏನು? ಒಂದು ಫೇಸ್ ಅನ್ಬ್ಯಾಲೆನ್ಸ್. ಅನ್ಬ್ಯಾಲೆನ್ಸ್ ಅಂತೇಳಿ ಒಂದು ಫೇಸ್ ಡಿಮ್ ಇರ್ತದೆ, 2 ಫೇಸ್ ಬ್ರೈಟ್ ಇರ್ತದೆ, ಅಥವಾ 1 ಫೇಸ್ ರನ್ನಿಂಗಲ್ಲಿ ಹೋಗಿರ್ತದೆ, ಫ್ಯೂಸ್ ಹೋಗಿರ್ತದೆ, ಆದರೂ ಪಂಪ್ ರನ್ ಆಗ್ತಾ ಇರ್ತದೆ. ಆವಾಗ ಏನಾಗ್ತದೆ, 2 ಫೇಸ್ಗೆ ಲೋಡ್ ಜಾಸ್ತಿ ಆಗ್ತದೆ, ಪಂಪ್ ರನ್ ಆಗ್ತದೆ. ಅದು ಒಂದೇ ಕಾರಣವೋ ಮುಖ್ಯವಾಗಿ? ಹೆಚ್ಚಾಗಿ ಅದೇ ಕಾರಣ. ಎಂಥ ಸಂದರ್ಭದಲ್ಲಿ ನಾವು ಅದನ್ನು ರಿಪೇರಿ ಮಾಡಿ? ಆವಾಗ ನಾವು ಒಂದು ಸಿಂಗಲ್ ಫೇಸ್ ಪ್ರಿವೆಂಟರ್ ಅಂತೇಳಿ ಒಂದು ಈಗ ಎಕ್ವಿಪ್ಮೆಂಟ್ ಬಂದಿದೆ, ಅದನ್ನು ಫಿಕ್ಸ್ ಮಾಡಿತ್ತು ಅಂತಾದರೆ ನಿಮಗೆ ಒಂದು ಫೇಸ್ ಎಲ್ಲಾರು ಫೇಲ್ಯೂರ್ ಆಯಿತು ಅಂತ ರನ್ನಿಂಗಲ್ಲಿ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪಂಪನ್ನು ಆಫ್ ಮಾಡಿಸ್ತದೆ ಅದು. ಅದನ್ನು ಸಿಂಗಲ್ ಫೇಸ್ ಪ್ರಿವೆಂಟರನ್ನು ಹಾಕಿಸೋದು ಒಳ್ಳೆಯದು. ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಸಿಂಗಲ್ ಫೇಸ್ನಿಂದ ರನ್ ಆಗೋದು, ತ್ರೀ ಫೇಸಿಂದ ರನ್ ಆಗುವಂಥದ್ದು ಬೇರೆ ಬೇರೆ ಎಕ್ವಿಪ್ಮೆಂಟ್ಗಳು ಬೇರೆ ಬೇರೆ ಥರ ಇರ್ತವೆ. ಈಗ ಮುಖ್ಯವಾಗಿ ನಾವು ಯಾವ್ಯಾವ ಎಕ್ವಿಪ್ಮೆಂಟ್ಗಳು ಯಾವ್ಯಾವ ಇದಕ್ಕೆ ನಮಗೆ ಸಿಂಗಲ್ ಫೇಸ್ ಸಾಕಾಗ್ತದೆ ಅನ್ನುವಂಥದ್ದು? ಸಿಂಗಲ್ ಫೇಸ್ ಹೆಚ್ಚಾಗಿ ಕುಡಿಲಿಕ್ಕೆ ಮಾತ್ರ, ಗಾರ್ಡನ್ ನೀರಾಗಲಿಕ್ಕೆ ಕುಡಿಲಿಕ್ಕೆ ಮಾತ್ರ. ಅದು ಕೃಷಿಗೆ ಅದಷ್ಟು ಸೂಟೇಬಲ್ ಅಲ್ಲ, ಅದರಲ್ಲಿ ಅಂಥ ನೀರನ್ನು ಆಸ್ಪೆಕ್ಟ್ ಮಾಡಲಿಕ್ಕೂ ಆಗೋದಿಲ್ಲ. ಮತ್ತು ಸಿಂಗಲ್ ಫೇಸಿಗೆ ಯಾವಾಗಲೂ ಆಯುಷ್ಯ ಕಮ್ಮಿ, ಅದನ್ನು ಕಂಟಿನ್ಯೂಸು ನಿಮಗೆ ಒಂದು ಎರಡು ಗಂಟೆಯಿಂದ ಒಂದು ಗಂಟೆ ಎಲ್ಲ ರನ್ ಮಾಡೋ ಹಾಗಿಲ್ಲ. ಅದನ್ನು ಸಿಂಗಲ್ ಫೇಸ್ ಹಬ್ಬ ಬಂದರೆ ಒಂದು ಗಂಟೆ ರನ್ ಮಾಡ್ಬೋದು, ಮತ್ತು ತುಂಬ ಹೀಟ್ ಆಗ್ತದೆ ಅದು. ಯಾಕಂತೇಳಿದರೆ ಅದು ರನ್ ಆಗೋದು ಕಂಡೆನ್ಸರ್ನ ಮೂಲಕ, ಅದಕ್ಕೆ ರೊಟೇಷನ್, ಅದಕ್ಕೆ ರೊಟೇಷನಿಗೆ ಕಾರಣ ಕಂಡೆನ್ಸರ್. ಆ ಕಂಡೆನ್ಸರಿಂದಾಗಿ ಅದು ರನ್ ಆಗೋದು. ಅದು ಅವಾಗ ಏನಾಗ್ತದೆ, ಕಂಡೆನ್ಸರ್ಗೆ ಜಾಸ್ತಿ ಲೋಡ್ ಆಗ್ತದೆ, ಲೋಡ್ ಆಗಿ ಮೋಟ್ರ್ ಆಯುಷ್ಯ ಕಡಿಮೆ ಆಗ್ತದೆ, ಮೋಟ್ರ್ ಸುಟ್ಟು ಹೋಗುವಂಥ ಅವಕಾಶ ಜಾಸ್ತಿ. ಅದಕ್ಕೆ ಲಾಂಗ್ ಜರ್ನಿ ಅಂತಾದರೆ, ಲಾಂಗ್ ಟೈಮು ಇದು ಅಂತಾದರೆ ನೀವು ತ್ರೀ ಫೇಸ್ ಎಕ್ವಿಪ್ಮೆಂಟೇ ಒಳ್ಳೆಯದು, ತ್ರೀ ಫೇಸ್ ಪಂಪ್ಗಳನ್ನೇ ಯೂಸ್ ಮಾಡಬೇಕು. ಆದರೆ ಅದರಲ್ಲೂ ಏನಾದರೂ ಕರೆಂಟಿನ ಒಂದು ಉಪಯೋಗದಲ್ಲಿ ಏನಾದರೂ ವ್ಯತ್ಯಾಸ? ಉಪಯೋಗ ಅಂತೇಳಿದರೆ ಇದಕ್ಕೆ ಒಂದು ತ್ರೀ ಫೇಸ್ ಕನೆಕ್ಷನ್ ವ್ಯವಸ್ಥೆ ಇರಬೇಕು ಅವನ ಹತ್ರ. ಹೆಚ್ಚಾಗಿ ಸಿಂಗಲ್ ಫೇಸ್ ಎಲ್ಲರತ್ತಿರ್ತದೆ, ಆದರೆ ತ್ರೀ ಫೇಸ್ ಪಂಪ್ ಮಾಡಬೇಕಾದ್ರೆ ಅವ್ನು ತ್ರೀ ಫೇಸ್ನ ಕನೆಕ್ಷನ್ ವ್ಯವಸ್ಥೆ ಇರಬೇಕು. ಈಗ ಅವ್ನು ಕೃಷಿ ಇಲ್ಲ ಅಂತಂದರೆ ಅವನಿಗೆ ತ್ರೀ ಫೇಸ್ ಕನೆಕ್ಷನ್ ಯಾರು ಕೊಡೋದಿಲ್ಲ, ಅವನಿಗೆ ಬೆಸ್ಕಮ್ ಕೊಡೋದಿಲ್ಲ, ಅವ ಸಿಂಗಲ್ ಫೇಸಲ್ಲೇ ರನ್ ಮಾಡಬೇಕು. ಅಂದರೆ ಅಲ್ಲಿ ಏನು ಇದು ಲಾಭ ಅಂತ ಹೇಳಿದರೆ, ಸಿಂಗಲ್ ಫೇಸ್ ಲೈನ್ ಇದೆ, ತ್ರೀ ಫೇಸ್ ಅವನಿಗೆ ಕೊಡೋದಿಲ್ಲ ಅಂತಂದರೆ ಅವಂತರ ಹಬ್ಬ ಬಂದರೆ ಅರ್ಧ ಎಕ್ರೇಜ್ ಆಗಿರ್ಬೋದು, ಅರ್ಧ ಎಕ್ರೇಜ್ ಆಗಿರ್ಬೋದು, ಸಿಂಗಲ್ ಫೇಸ್ ಪಂಪ್ ಸಾಕಾಗ್ತದೆ. ಈಗ ಈ ಪಂಪಿನ ವಿಷಯದಲ್ಲಿ ಸಾಮಾನ್ಯವಾಗಿ ಒಂದು ಲಾಂಗ್ ರನ್ ಆಗಿ ಒಂದು ಪಂಪನ್ನು ನಾವು ತುಂಬ ವರ್ಷಕ್ಕೆ ಬಳಸಬೇಕು ಅಂತಾದರೆ ಏನು ಹೆಚ್ಚು ಗಮನವನ್ನು ಏನಾದರೂ? ಒಂದು ವೋಲ್ಟೇಜು ತುಂಬ ಇಂಪಾರ್ಟೆಂಟ್. ಒಂದು 380-400 ಒಳಗೆ ಇದ್ದರೆ ಆ ಪಂಪು ಪಕ್ಕ ಹಾಳಾಗುವಂಥ ಅವಕಾಶ ತುಂಬ ಕಡಿಮೆ. ಇನ್ನೊಂದು, ಕಂಟಿನ್ಯೂಸ್ ರನ್ ಮಾಡಬಾರ್ದು. ಕೆಲವರು ಈಗ ಫ್ರೀ ಕರೆಂಟ್ ಅಂತ ಹೇಳ್ತಾರೆ, ಕೆಲವರಿಗೆ ನೀರಿನ ತುಂಬ ಅವಶ್ಯಕತೆ ಇರ್ತದೆ, ಜಾಗ ಜಾಸ್ತಿ ಇರ್ತದೆ, ಒಂದೇ ಬೋರ್ವೆಲ್ ಇರ್ತದೆ, ಆಗ ಅವನು 24 ಗಂಟೆ ರನ್ ಮಾಡಲಿಕ್ಕೆ ಶುರು ಮಾಡ್ತಾನೆ, ಕರೆಂಟ್ ಇರುವಾಗ ಒಟ್ಟು ರನ್ ಮಾಡ್ತಾನೆ ಅವ. ಹಾಗಿದ್ರೆ ಪಂಪಿನ ಆಯುಷ್ಯ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಅದು ಅವರ ಬುಷ್ ಗಿಶುಗಳೆಲ್ಲ ಬೇರಿಂಗ್ ಎಲ್ಲ ಸೌದೋಗ್ತದೆ, 2 ವರ್ಷದಲ್ಲಿ ರಿಪೇರಿ ಬರ್ತದೆ ಅದು. ಅದ ಕಾರಣ ಲಿಮಿಟೆಡ್ ಒಂದು 2-3 ಗಂಟೆ ದಿವಸ ಅಂದರೆ ಹೆಚ್ಚು ರನ್ ಮಾಡಬಾರ್ದು ಯಾವುದೇ ಪಂಪ್ಗಳನ್ನು. ಮಾಡಿದರೆ ನಿಮಗೆ ಒಂದು 10 ವರ್ಷಕ್ಕೆ ಮೋಸ ಇಲ್ಲ. ಈಗ ವೋಲ್ಟೇಜ್ ಫ್ಲಕ್ಚುಯೇಷನ್ ಅನ್ನುವಂಥದ್ದು ಕೆಲವು ಸಲ ತುಂಬ ಆಗ್ತಾ ಇರೋದು, ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಗಮನವನ್ನು ತಗೊಳ್ಬೋದು? ವೋಲ್ಟೇಜ್ ಫ್ಲಕ್ಚುಯೇಷನ್ ಈಗ ಒಂದು 2-3 ವರ್ಷದ ಹಿಂದೆ ಇತ್ತು, ಈಗ ತುಂಬ ಕಡಿಮೆ ಆಗಿದೆ ಅದು. ಅಂದರೆ ಅಲ್ಲಲ್ಲಿ ಟ್ರಾನ್ಸ್ಫಾರ್ಮರ್ ಹಾಕಿದ್ದಾರೆ, ಸಬ್ಸ್ಟೇಷನ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಆದ ಕಾರಣ ಈ ವೋಲ್ಟೇಜ್ ಫ್ಲಕ್ಚುಯೇಷನ್ ಅಂತ ಇಲ್ಲ, ಫ್ಲಕ್ಚುಯೇಷನ್ ಬಂತು ಅಂತ ಆದರೆ ಅದು ಅವನಿಗೆ ಶಾಪವೇ, ಅವನ ಪಂಪು ಕೈ ಕೊಡ್ತದೆ ಗ್ಯಾರಂಟಿ. ಅದಕ್ಕೇನಾದರೂ ಕೂಡ ವ್ಯವಸ್ಥೆಯನ್ನು ಮಾಡಲಿಕ್ಕೆ? ವ್ಯವಸ್ಥೆ ಅಂತ ಹೇಳಿದರೆ, ಒಂದು ನೀರು ಹಾಕುವ ಸಮಯವನ್ನು ಬದಲಿಸಬೇಕು. ಹೆಚ್ಚಾಗಿ ಒಂದು 10 ಗಂಟೆ ರಾತ್ರಿ ನಂತರ ಬೆಳಿಗ್ಗೆ 5 ಗಂಟೆವರೆಗೆ ಯಾವುದೇ ಫ್ಲಕ್ಚುಯೇಷನ್ ಇರುವುದಿಲ್ಲ, ಯಾಕಂದರೆ ಅವು ಫುಲ್ ವೋಲ್ಟೇಜ್ ಇರ್ತದೆ. ಎಂಥ ದೂರದಲ್ಲಿದ್ದರೂ ವೋಲ್ಟೇಜ್ ಇರ್ತದೆ, ಅವನು ಸಮಯವನ್ನು ಬದಲಿಸಬೇಕು. ಮುಖ್ಯವಾಗಿ ನೀವೊಬ್ಬರು ಕೃಷಿಕರಾಗಿ, ಹಗಲು ನೀರು ಕೊಡುವಂಥದ್ದು ಒಳ್ಳೆಯದು, ರಾತ್ರಿ ಕೊಡುವಂಥದ್ದು ಒಳ್ಳೆಯದು? ಆ್ಯಕ್ಚುಲಿ ಗಿಡ, ಒಂದು ಅಡಿಕೆ ಗಿಡ ಬೆಳಿಗ್ಗೆ 6-12 ಗಂಟೆಯಿಂದ ನೀರು ತೆಕ್ಕೊಳ್ಳೋ ಟೈಮ್ ಅದು, ಆವಾಗ ನೀರು ಹಾಕಿದರೆ ಒಳ್ಳೆಯದು. ಮತ್ತೆ ನೀವು ಯಾವಾಗ ನೀರು ಹಾಕಿದರೂ ಬುಡದಲ್ಲಿ ಅದರ ಇದಿರ ತೇವ ಇರ್ತದೆ, ಅದು ಮತ್ತೆ ಪುನಃ ಮರುದಿವಸ ಬೆಳಿಗ್ಗೆ ತೆಕ್ಕೊಳ್ತದೆ. ಅಂತ ರಾತ್ರಿ ಅಂತದು ನೀರು ತೆಕ್ಕೊಳ್ಳೋ ಟೈಮ್ ಅಲ್ಲ ಅದು. ಯಾಕಂತ ಹೇಳಿದ್ರೆ ಈಗ ತುಂಬ ರೈತರು ಈಗ ಕೆಲವು ಸಲ ಕರೆಂಟಿನ ಇದರ ವ್ಯವಸ್ಥೆಯಿಂದಾಗಿ ರಾತ್ರಿ ನೀರು ಕೊಡುವಂತಹ ಒಂದು, ಅಂದರೆ ರಾತ್ರಿ ನೀರು ಹಾಕಿದರೆ ಅದರ ತೇವಾಂಶ ಇರ್ತದೆ, ಅದು ಮರುದಿವಸ ಬೆಳಿಗ್ಗೆ ತೆಕ್ಕೊಳ್ತದೆ. ಅಂತ ತೇವಾಂಶ ಇರುವ ಕಾರಣ, ಉಳಿಸಿಕೊಳ್ಳೋ ಕಾರಣ ಯಾವಾಗ ಬೇಕಾದ್ರೂ ಹಾಕ್ಬೋದು. ಹಾಗಂತೇಳಿ ಸಿಕ್ಕಾಬಟ್ಟೆ ನೀರು ಹಾಕೋದು, ನೀರು ಉಂಟು ಕರೆಂಟ್ ಉಂಟು ಅಂತೇಳಿ ಒಟ್ಟು ನೀರು ಹಾಕುವಂಥ ಪದ್ಧತಿ ತಪ್ಪು. ನೀರು ಎಷ್ಟು ಬೇಕೋ ಅಷ್ಟೇ ಹಾಕಿದ್ರೆ ಸಾಕು. ಡ್ರಿಪ್ ಇರಿಗೇಷನ್ ಅದು 2 ಗಂಟೆ, ಅದನ್ನು ಹೆಚ್ಚು ಕೊಡಬೇಕು ಅಂತಲೂ ಇಲ್ಲ. ಈಗ ಡ್ರಿಪ್ ಇರಿಗೇಷನ್ ಅನ್ನೋದು ಒಳ್ಳೆಯದ ಅಥವಾ ನಮ್ಮ ಇನ್ನು ನೆಕ್ಸ್ಟ್ ಜನ್ರೇಷನ್ ಎಗ್ರಿಕಲ್ಚರ್ ಸಿಸ್ಟಮ್ ಅದು, ಡ್ರಿಪ್ ಇರಿಗೇಷನ್ ಕಡ್ಡಾಯ ಮಾಡ್ತದೆ ಇನ್ನು ಸರ್ಕಾರ. ಯಾಕಂದರೆ ನೀರಿನ ಪ್ರೆಷರು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಮೊದಲು 100 ಫೀಟಲ್ಲಿ ಸಿಗ್ತಾ ಇತ್ತು, 200 ಆಯಿತು, 300 ಆಯಿತು, ಈಗ 700, 800, 1000 ಫೀಟ್ನವರೆಗೆ ಹೊಡಿಬೇಕಾಗ್ತದೆ ಈಗ. ಅಂದರೆ ನೀರಿನ ಮಟ್ಟ ವರ್ಷದಿಂದ ವರ್ಷ ಕುಸಿತಾ ಇದೆ. ಆವಾಗ ಏನು ಮಾಡಬೇಕು, ನಾವು ನೀರಿನ ಉಪಯೋಗವನ್ನು ಕಡಿಮೆ ಮಾಡಬೇಕು. ಹೇಗೆ ಕಡಿಮೆ ಮಾಡಬೇಕು ಅಂತೇಳಿದರೆ ನಾವು ಡ್ರಿಪ್ ಇರಿಗೇಷನ್ಗೆ ಹೋಗಲೇಬೇಕು. ಇಲ್ಲ ಅಂತೇಳಿದರೆ ಸ್ಪ್ರಿಂಕ್ಲರಲ್ಲಿ ಆದರೆ ಅಷ್ಟು ನೀರಿನ ಅವಶ್ಯಕತೆ ಇಲ್ಲ, ಮತ್ತು ನೀರಿನ ಪೋಲಾಗುವಿಕೆ ಜಾಸ್ತಿ ಆಗ್ತದೆ. ಅದಕ್ಕೆ ಡ್ರಿಪ್ ಇರಿಗೇಷನ್ಗೆ ಕಡ್ಡಾಯ ಮಾಡ್ತದೆ ಸರ್ಕಾರ, ಮಾಡಲೇಬೇಕು. ಯಾಕಂದರೆ ಅಡಿಕೆ ತೋಟದಂಥ ತೋಟಕ್ಕೆ ಸ್ಪ್ರಿಂಕ್ಲರೇ ಬೆಟರು ಅಂತ ಹೇಳಿ? ಇಲ್ಲ, ನಾನು ಒಪ್ಪೋದಿಲ್ಲ ಅದನ್ನು. ಅಡಿಕೆ ತೋಟಕ್ಕೆ ಡ್ರಿಪ್ ಇರಿಗೇಷನೇ ಬೆಟರ್. ಒಂದು ಕಳೆ ನಾಶಕ, ಕಳೆ ಹೆಚ್ಚು ಬರುವುದಿಲ್ಲ ಅದರಲ್ಲಿ, ಕಳೆಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗ್ತದೆ. ಸ್ಪ್ರಿಂಕ್ಲರ್ ಆದರೆ ಇಡೀ ಕಳೆ ತುಂಬಿರ್ತದೆ ತೋಟದಲ್ಲಿ, ಮತ್ತೆ ಅದನ್ನು ಕಳೆ ನಾಶ ಮಾಡಲಿಕ್ಕೆ ಅದಕ್ಕೆ ಏನು ಹುಲ್ಲು ತೆಗೆಯುವಂಥ ಮೆಷಿನಲ್ಲಿ ತೆಗಿತಾರೆ, ಕೆಲವರು ಕಳೆ ನಾಶಕವನ್ನು ಉಪಯೋಗಿಸ್ತಾರೆ, ಅಂತ ಅವನಿಗೆ ಖರ್ಚಿಗೆ ದಾರಿ ಮಾಡಿಕೊಳ್ತಾನವ. ಅದರ ಬದಲು ಡ್ರಿಪ್ ಇರಿಗೇಷನ್ ಮಾಡಿದರೆ ಅವನಿಗೆ ಜಸ್ಟ್ ಒಂದು ಚೆಕಪ್ ಮಾಡಿಕೊಂಡು ಹೋಗೋ ಕೆಲಸ ಮಾತ್ರ, ಸ್ಪ್ರಿಂಕ್ಲರ್ಗಳನ್ನು ಹೊತ್ತುಕೊಂಡು ಹೋಗೋ ಕೆಲಸ ಕೂಡ ಅವನಿಗಿಲ್ಲ. ಚೆಕಪ್ ಮಾಡು, ವಾರಲ್ಲಿ ಒಂದು ಸಲ ಎರಡು ಸಲ ಈಗ ಒಂದು ನೋಡ್ತಾ ಇದ್ದರೆ ಸಾಕು, ನೋಡ್ತಾ ಇದ್ದರೆ ಅಡಿಕೆ ಮರಕ್ಕೆ ಸಾಕು. ಆದರೆ ಡ್ರಿಪ್ ಇರಿಗೇಷನ್ನಲ್ಲಿ ಪೈಪ್ ಸಪೂರ ಆಗಿರೋದ್ರಿಂದ ಆಗಾಗ ಅದರಲ್ಲಿ ಕಸ ಅದು ಇದೆಲ್ಲ ತುಂಬ ಅದೆಲ್ಲ ಬರ್ತದೆ, ಕಸ ಬರ್ತದೆ, ಇನ್ನು ಹುಲ್ಲು ಕೆತ್ತು ಅವರು ಅದನ್ನು ಕಟ್ ಮಾಡಿ ಹಾಕ್ತಾರೆ, ಇಂಥದ್ದೆಲ್ಲ ಸಮಸ್ಯೆಗಳಿದೆ. ಪ್ರತಿಯೊಂದರಲ್ಲಿ ಒಂದು ಸಮಸ್ಯೆ ಇಲ್ಲದಂಥದ್ದು ಯಾವ ಕೆಲಸವೂ ಇಲ್ಲ. ಕೃಷಿ ಇರ್ಬೋದು, ಬಿಸಿನೆಸ್ ಇರ್ಬೋದು, ಯಾವುದಲ್ಲಿಯೂ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಸರಿಯಾಗಿ ನಾವು ಅದಕ್ಕೆ ಹೊಂದಿಕೊಂಡು ಹೋಗಬೇಕು. ಹೊಂದಿಕೊಂಡು ಹೋದರೆ ಕೃಷಿಯೂ ಸುಲಭ, ಎಲ್ಲವೂ ಸುಲಭ. ಈಗ ನೀವು ಕೃಷಿಕರು ಕೂಡ ಹೌದು, ಒಬ್ಬ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿಯೂ ಕೂಡ ಕೆಲಸ ಮಾಡಿದವರು. ಈಗ ಕೃಷಿಯಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯಲ್ಲೆಲ್ಲ ನೀವು ಹೊಸ ಹೊಸ ಯಾಂತ್ರೀಕರಣ ಅಥವಾ ಇದರ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ? ಕೃಷಿಯಲ್ಲಿ ಅಂತ ಹೇಳಿದರೆ ನನಗೆ ದೊಡ್ಡ ವಿದ್ಯುತ್ ಉಪಕರಣ ನನಗೆ ಉಪಯೋಗ ಬರಲಿಲ್ಲ, ಹೆಚ್ಚಾಗಿ ಪೆಟ್ರೋಲ್ ಇಂಜಿನ್ಗಳು ನನಗೆ ಉಪಯೋಗ ಬಂದಿದೆ. ಸ್ಪ್ರೇಯರನ್ನು ನಾನು ವಿದ್ಯುತ್ ಮೂಲಕ ಉಪಯೋಗ ಮಾಡ್ತೇನೆ. ಅಡಿಕೆ ಸುಲಿಯುವಂಥ ಕೆಲಸವನ್ನು ನಾನು ಮೆಷಿನಲ್ಲಿ ವಿದ್ಯುತ್ ಉಪಕರಣದಲ್ಲಿ ಮಾಡ್ತೇನೆ, ಮೆಷಿನಲ್ಲಿ ಮಾಡ್ತಾ ಇದ್ದೇನೆ. ಪಂಪ್ ಹೇಗೂ ವಿದ್ಯುತ್ ಉಪಕರಣವೇ, ಅದು ಬಿಟ್ಟರೆ ಹೆಚ್ಚಾಗಿ ಪೆಟ್ರೋಲ್ ಇಂಜಿನ್ಗಳ ಮೂಲಕವೇ ನಾನು ಮಾಡ್ತಾ ಇದ್ದೇನೆ, ಯಾಕಂದರೆ ಮೂವಿಂಗ್ ಇರುವಂಥದಕ್ಕೆ ಎಲೆಕ್ಟ್ರಿಕಲ್ ಅಷ್ಟು ಸೂಕ್ತ ಅಲ್ಲ. ಹಾಗೆ ಅಂತೇಳಿ ಸ್ಪ್ರೇಯರ್ ನಾನು ಬ್ಯಾಟ್ರಿದು ಕೂಡ ಇದೆ ಅಂತ ಅಂದರೆ ಕರೆಂಟಲ್ಲಿ ಚಾರ್ಜ್ ಮಾಡಿಕೊಂಡೋಗಿಟ್ಟು ಕಳೆನಾಶಕವನ್ನು ನಾನು ಸ್ಪ್ರೇ ಮಾಡಲಿಕ್ಕೆ ಕೂಡ ಮಾಡ್ತಾ ಇದ್ದೇನೆ. ಕೃಷಿಯಲ್ಲಿ ವಿದ್ಯುತ್ತಿನ ಉಪಯೋಗ ಒಂದು 50-50. ಈಗ ನೀವು ಸ್ಪ್ರೇಯರನ್ನು ನೀವು ಇದೆ ತಗೊಂಡು ಹೋಗಿ ಇದು ಕರೆಂಟಿನ ಬ್ಯಾಟ್ರಿಯಿಂದ ಕೂಡ ಮಾಡ್ತೀರಿ ಹೇಳಿದ್ರೆ, ಸ್ಪ್ರೇಯರ್ ಅಂತ ಹೇಳಿದರೆ ನೆಲಕ್ಕೆ ಕಳೆನಾಶ ಮಾಡಲಿಕ್ಕೆ. ಈಗ ಅಡಿಕೆ ತೋಟದಲ್ಲಿ ಕಳೆಯನ್ನು ತೆಗಿಬೇಕಾದ ಅಗತ್ಯ ಬರ್ತದ? ಹೇಗೆ ಬರ್ತದಪ್ಪ, ಆದರೆ ಅದಕ್ಕೆ ಕಳೆನಾಶಕವನ್ನು ಉಪಯೋಗ ಮಾಡ್ತಾರೆ, ಅದು ರೌಂಡ್ ಅಪ್ ಅಂತ ಹೇಳ್ತಾರೆ. ರೌಂಡ್ ಅಪ್ ಅಂತ ಹೇಳಿದರೆ ಇದು ಒಂದು ಎಂಡೋಸಲ್ಪ ಅಂತ ಹೇಳ್ತಾರಲ್ಲ, ಭಯಂಕರ ವಿಷ ಅದುವೇ. ಆದರೆ ಅದನ್ನು ಮಾಡಬಾರ್ದು, ಅದು ತುಂಬ ವಿಷ, ಅದು ಬಿಡುವವನಿಗೂ ವಿಷ, ಮತ್ತು ಅದು ವಾತಾವರಣದ ಗಾಳಿಯಲ್ಲಿಯೂ ಅದರ ಅಂಶ ಉಳಿತದೆ, ಅಲ್ಲಿ ಇದ್ದವರಿಗೂ ಆಸ್ಪಾಸಿನವರಿಗೂ ವಿಷ, ಒಟ್ಟು ಅದು ಮಣ್ಣಿಗೂ ವಿಷವೇ. ಮಣ್ಣಲ್ಲಿರೋ ಒಳ್ಳೊಳ್ಳೆ ಜೀವಿಗಳು ಸತ್ತು ಹೋಗುವಂಥ ಅವಕಾಶ ಇರ್ತದೆ. ಆದಷ್ಟು ವೀಡ್ ಕಟ್ಟರಲ್ಲಿ ಮೆಷಿನಲ್ಲಿ ತೆಗೆಯೋದು ಬೆಟರ್. ವೀಡ್ ಕಟ್ಟರಲ್ಲಿ ತೋಟದ ಮಧ್ಯೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ, ಹೌದಾ? ಹಾಗೇನಿಲ್ಲ, ತೆಗಿಬೋದು, ಏನು ತೊಂದರೆ ಇಲ್ಲ. ವೀಡ್ ಕಟ್ಟರಲ್ಲಿ ತುಂಬ ಡಿಸೈನ್ಗಳು ಬಂದಿವೆ ಈಗ, ಕೂತ್ಕೊಂಡು ಬಿಡುವಂಥ ವೀಡ್ ಕಟ್ಟರ್ಗಳಿದೆ, ಈಗ ಕೈಯಲ್ಲಿ ಬಿಡುವಂಥದ್ದು ಇದೆ, ಸೈಕಲ್ ಟೈಪಿನ ಗಾಲಿಗಳಿರುವಂಥ ವೀಡ್ ಕಟ್ಟರ್ ಬಂದಿದೆ. ಇಲ್ಲ, ಆರಾಮದಲ್ಲಿ ತೆಗಿಬೋದು. ಮತ್ತು ವೀಡ್ ಹುಲ್ಲು ತೆಗಿಲಿಕ್ಕೆ ಅಂತಲೇ ಒಂದು ಸಮುದಾಯ ತಯಾರಾಗಿದೆ ಈಗ, ಅವ್ರಿಗೊಂದು ಜೀವನಕ್ಕೊಂದು ದಾರಿ ಆಗ್ತದೆ. ಅವರು ಗಂಟೆ ಲೆಕ್ಕದಲ್ಲಿ, ಗಂಟೆಗೆ ಬಾಡಿಗೆ ಲೆಕ್ಕದಲ್ಲಿ ಅವರು ಪೆಟ್ರೋಲು ಅದರ ಲೇಬರ್ ಎಲ್ಲ ಸೇರಿಸಿ ಏನೋ ಒಂದು ಫಿಕ್ಸ್ ಮಾಡ್ತಾರೆ ಅವರು, ಅವ್ರ ಹತ್ರ ತೆಗೆಸ್ಲಿಕ್ಕಾಗ್ತದೆ. ಅಂಥವರಿಗೆ ಬೇಕಾದ ಜನ ಇದ್ದಾರೆ. ಅವಾಗ ಏನಾಗ್ತದೆ, ಕೃಷಿಯಲ್ಲಿ ಕಳೆ ತೆಗೆಯುವಂಥ ಉದ್ಯೋಗವೇ ಒಂದು ಸೃಷ್ಟಿಯಾಗಿ ಅವ್ರಿಗೊಂದು ಜೀವನಕ್ಕೊಂದು ದಾರಿ ಆಗ್ತದೆ. ಈಗ ಬೇರೆ ಬೇರೆ ರೀತಿಯ ಒಂದು ಗುಂಪುಗಳು ಈಗ ಕೃಷಿಯಲ್ಲಿ ಬಂದಿದ್ದಾವೆ. ಹೌದು, ನೀವು ಇವರನ್ನೆಲ್ಲ ಉಪಯೋಗಿಸ್ತೀರ? ಹೌದು. ಯಾವ್ಯಾವ ಕಳೆಯನ್ನು ತೆಗಿಲಿಕ್ಕೆ ನಾನು ವೀಟ್ ಕಟ್ಟರು ಬಾಡಿಗೆ ಮೆಷಿನ್ ತಂದು ಯೂಸ್ ಮಾಡ್ತೇನೆ, ಅಥವಾ ಅವ್ರು ಸಿಕ್ಕದಿದ್ದ ನನ್ನ ಹತ್ರ ಮೆಷಿನ್ ಇದೆ, ಒಂದೊಂದ್ಸಲ ನನ್ನ ಕೆಲಸವ್ರ ಹತ್ರ ನಾನು ಹೊಡಿಸ್ತೇನೆ. ಇನ್ನು ತೆಂಗಿನ ಮರಕ್ಕೆ ಹತ್ತಲಿಕ್ಕೂ ಹಾಗೆ, ತೆಂಗಿನಕಾಯಿ ತೆಗಿಲಿಕ್ಕೂ ಈಗ ಒಂದು ಟೀಮ್ ರೆಡಿಯಾಗಿದೆ, ಅಡಿಗೆ ತೆಗಿಲಿಕ್ಕೂ ಒಂದು ಟೀಮ್ ರೆಡಿಯಾಗಿದೆ. ಅದು ಪಿಂಗಾರ ಅಂತೇಳಿ ವಿಟ್ಲದಲ್ಲಿ ಒಂದು ಸಂಸ್ಥೆ ಇದೆ, ಅವರು ತೆಂಗಿನಕಾಯಿ ಮತ್ತು ಅಡಿಕೆ ತೆಗೆಯಲಿಕ್ಕೆ ತೆಗೆಯುವಂಥ ಮತ್ತು ಔಷಧಿ ಹೊಡಿಲಿಕ್ಕೆ ಕೂಡ ಒಂದು 10-40 ಜನರನ್ನು ಟೀಮ್ ರೆಡಿ ಮಾಡಿದ್ದಾರೆ ಅವರು. ಅದ್ಭುತ, ಅವರು ನೆಕ್ಸ್ಟ್ ಕೆಂಪದ ರೀತಿಯಲ್ಲಿ ಅವರು ಮುಂದುವರಿಯುವ ಲಕ್ಷಣ ಅವ್ರ ಹತ್ರ ಎಲ್ಲವೂ ಆ ಸಂಸ್ಥೆಯಲ್ಲಿ ಕಾಣ್ತಾ ಇದೆ. ರೈತರಿಗೆ ಏನು ಅಗತ್ಯ ಇದೆ ಅದನ್ನು ಮಾಡ್ತಾ ಇದ್ದಾರೆ ಅವರು. ಆದ ಕಾರಣ ಇನ್ನು ಕೃಷಿಕ ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅವನೇನು ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಿದ್ರೆ ಆಯಿತು, ಅವನ ಸರಿ ಬರೋವಾಗ ಅವ್ರು ಬರ್ತಾರೆ ಅವ್ರು ಕೆಲಸ ಮಾಡ್ತಾರೆ, ಹೋಗ್ತಾರೆ. ಅದು ಅಡಿಕೆ ತೆಂಗು ಎಲ್ಲ? ಹೌದು, ಅಡಿಕೆ ತೆಗಿಲಿಕ್ಕೂ ಬರ್ತಾರೆ, ತೆಂಗು ತೆಗಿಲಿಕ್ಕೆ ಬರ್ತಾರೆ, ಸ್ಪ್ರೇ ಮಾಡಲಿಕ್ಕೂ ಬರ್ತಾರೆ. ಅದರ ಜೊತೆ ಈಗ ನೀವು ಕಳೆ ತೆಗೆಯುವಂಥ ತಂಡಗಳು ಅದು ಇದೆ, ಅದು ಅವ್ರ ಹತ್ರ ಇದೆ, ಅವ್ರ ಹತ್ರ ಇದೆ, ಹೊರಗಡೆಯೂ ಇದ್ದಾರೆ. ಅಂತ ಹೇಳಿದರೆ ಕೃಷಿಗೆ ಪೂರಕವಾದಂತಹ ಉಪಕರಣಗಳನ್ನು ನಾವು ಬಳಸಬೇಕಾದ್ರೆ ಈ ಥರದ ತಂಡಗಳನ್ನು ಕೂಡ ನೇರವಾಗಿ ಬಳಸಬಹುದು. ಒಟ್ಟಾರೆಯಾಗಿ ನಾವು ಹೇಳುದಿದ್ರೆ ಈಗ ನಮ್ಮ ಮನೆಯಲ್ಲಿ ಕೃಷಿಗೆ ಸಂಬಂಧಪಟ್ಟ ಯಾವ್ಯಾವ ಉಪಕರಣಗಳು ಮುಖ್ಯವಾಗಿ ಬೇಕಾಗ್ತದೆ? ಕೃಷಿಗೆ ಸಂಬಂಧಪಟ್ಟದ್ದು ಒಂದು, ಈಗ ಲೇಬರ್ ತುಂಬ ಕಡಿಮೆ ಇರುವ ಕಾರಣ ಯಾಂತ್ರೀಕೃತ ಕೈಗಾಡಿ ಇದ್ರೆ ಒಳ್ಳೇದು. ಯಾಂತ್ರೀಕೃತ ಅದು ಇದ್ರೆ ಅವನಿಗೆ ಸ್ವಲ್ಪ ಲೇಬರ್ ಉಳಿತದೆ. ಆಮೇಲೆ ಹುಲ್ಲು ತೆಗೆಯುವಂಥದ್ದು ಅಲ್ಲಿ ಮನೆಯಲ್ಲಿ ಯಾರು ಮಾಡುವಂಥವ್ರು ಇಲ್ಲ ಅಂತ ಹೇಳಿದ್ರೆ ಮಿಷಿನ್ ಸುಮ್ಮನೆ ಅಟ್ಟದಲ್ಲಿ ಇಡುವಂಥ ಪರಿಸ್ಥಿತಿ ಆಗ್ತಾ ಹೊರತು ಅದನಿಗೆ ಉಪಯೋಗ ಬರೋದಿಲ್ಲ, ಅಂತ ತಗೊಳ್ಳೋದು ಬೇಡ. ಅದನ್ನು ಬಾಡಿಗೆ ತಂದು ತೆಗೆಸಿಕೊಳ್ಳೋದು ಒಳ್ಳೆಯದು. ಇನ್ನು ಔಷಧಿ ಸ್ಪ್ರೇ ಮಾಡಲಿಕ್ಕೆ ಔಷಧಿ ಸ್ಪ್ರೇ ಮಾಡುವಂಥ ಯಂತ್ರಗಳು ಅವನು ಮನೆಯಲ್ಲಿ ಇಟ್ಕೊಳ್ಳೇಬೇಕು ಅವನು, ಅಥವಾ ಈಗ ಔಷಧಿ ಸ್ಪ್ರೇ ಮಾಡುವವರ ಟೀಮ್ ಹತ್ರ ಮಿಷಿನ್ ಇರ್ತದೆ, ಅವರದ್ದು ಸಮಸ್ಯೆ ಇಲ್ಲ, ಅವರೇ ಬರ್ತಾರೆ ಮಿಷಿನ್ ತರ್ತಾರೆ ಎಲ್ಲ ಬಿಡ್ತಾರೆ ಹೋಗ್ತಾರೆ, ಅವಾಗ ನಮಗೆ ಮಿಷಿನ್ ಸರ್ವಿಸ್ ಮಾಡುವಂಥ ಮೇಂಟೆನೆನ್ಸ್ ಮಾಡುವಂಥ ಕೆಲಸಗಳು ಇರೋದಿಲ್ಲ. ಅವಕಾಶ ಇದ್ದರೆ ನಾವು ಇಟ್ಕೊಳ್ಬೋದು, ಇಲ್ಲ ಅಂತಾದರೆ ಈಗ ಹೊರಗಡೆಯಿಂದಲೂ ಆ ವ್ಯವಸ್ಥೆ ಇದೆ. ಅಡಿಕೆ ಸುಲಿಯುವ ಯಂತ್ರದ ಬಗ್ಗೆಯೂ ಹೇಳಿದ್ರಿ, ಈಗ ಚಿಕ್ಕ ಚಿಕ್ಕ ಒಂದು ಹಿಡುವಳಿದಾರರಿಗೂ ಕೂಡ ಈ ಸುಲಿಯುವ ಯಂತ್ರ ಉಪಯೋಗಕ್ಕೆ ಬರ್ಬೋದಾ? ಚಿಕ್ಕ ಹಿಡುವಳಿದಾರರಿಗೆ ಈಗ ಅವರ ಮನೆಯಲ್ಲಿ ಜನ ಇದ್ದರೆ ಅವರೇ ಸುಲಿದು ಬೆಟರ್. ಸ್ವಲ್ಪ ಮಧ್ಯಮ ಕೃಷಿಕನಿಗೆ ಅವನು ಸ್ವಲ್ಪ ಜನ ಇಟ್ಟು ಸುಲಿಸೋದು ಬೆಟರ್. ತುಂಬ ಅಡಿಕೆ ಇದ್ದವನಿಗೆ ಮೆಷಿನ್ ಇಟ್ಕೊಳ್ಳೋದು ಬೆಟರ್. ಯಾಕೆಂತ ಹೇಳಿದರೆ ಅವನಿಗೆ ಇಲ್ಲಿ ಅಡಿಕೆ ಸುಲಿಯುವವರು ತಿಂಗಳಗಟ್ಟಲೆ ಇರ್ತಾರೆ, ಅವರನ್ನು ಕಾಯುವುದು ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ ಇದೆಲ್ಲ ಮನೆಯವ್ರಿಗೆ ಕಷ್ಟ ಆಗ್ತದೆ. ಅಂಥವ್ರು ಮೆಷಿನ್ ಇಟ್ಕೊಂಡ್ರೆ ಒಂದು 10% ವೇಸ್ಟ್ ಆಗಿ ಹೋಗ್ಬೋದು, ಅಲ್ಲಿ ಮೆಷಿನಲ್ಲಿ ವೇಸ್ಟ್ ಆಗಿ ಹೋಗ್ತದೆ. ಹೋದ್ರೂ ಅವನು ಯಾವುದೇ ಹೆಡ್ ಹಾಕಿರೋದಿಲ್ಲ, ಅವನು ಯಾವಾಗ ಬೇಕೋ ಅವಾಗ ಸುಲಿಬೋದು ಮಾರ್ಬೋದು. ಅವನೊಬ್ಬನೇ ಸಾಕಾಗ್ತದ? ಅದಕ್ಕೆ ಇಬ್ಬರು ಇದ್ರೆ ಸಾಕಾಗ್ತದೆ, ಒಬ್ಬ ಸುಲಿಯೋ ಒಬ್ಬ ಆಪರೇಟರ್ ಒಬ್ಬ ಅದರ ಹತ್ರ ಕ್ಲೀನ್ ಮಾಡಲಿಕ್ಕೆ ಇಬ್ಬರು ಇದ್ರೆ ಸಾಕಾಗ್ತದೆ. ಈಗ ಅದರಿಂದ ಎಲ್ಲ ರೀತಿಯ ಅಡಿಕೆಯನ್ನು ಬೇರೆ ಬೇರೆ ಮಾಡಲಿಕ್ಕೆ ಅಂದರೆ ಪಟೋರ ಇದೆಲ್ಲ ಬಿಡಿಸ್ಲಿಕ್ಕೆ ಅದು ಅದಾಗಿಯೇ ಇದು ಮಾಡಿ ಕೊಡ್ತದ? ಅದು ಈಗ ನಿಮಗೆ ಸುಲಿಯುವಾಗ ಅದು ಒಟ್ಟು ಎಲ್ಲ ಅಡಿಕೆನು ಒಂದೇ ಕಡೆ ಹಾಕ್ತದೆ. ಅದರಲ್ಲಿ ಪಟೋರ ಇರ್ತದೆ, ಕರಿಗೊಟ್ಟು ಇರ್ತದೆ, ಒಳ್ಳೆ ಅಡಿಕೆ ಇರ್ತದೆ, ಕಣ್ಣೊಟ್ಟೆ ಎಲ್ಲ ಒಟ್ಟಿಗೆ ಇರ್ತದೆ. ಆಮೇಲೆ ಅದನ್ನು ಮಾತ್ರ ನಾವು ಮ್ಯಾನುವಲ್ ಆಗಿ ಮಾಡಬೇಕಾಗ್ತದೆ, ಮ್ಯಾನುವಲ್ ಆಗಿ ಮಾಡಿ ಅದನ್ನು ಬೇರೆ ಬೇರೆ ಮಾಡಬೇಕಾಗ್ತದೆ, ಮಾಡುವಂಥ ಕೆಲಸ ಒಂದು ಜಾಸ್ತಿ ಆಗ್ತದೆ. ಸರಿ, ಹಾಗಿದ್ರೆ ಒಟ್ಟಾರೆಯಾಗಿ ಹೇಳುವುದಿದ್ರೆ ಒಂದು ಕೃಷಿಕರ ಒಂದು ಸಂದರ್ಭದಲ್ಲಿ ಈ ಇಲೆಕ್ಟ್ರಿಕ್ ಅಥವಾ ಕರೆಂಟಿನ ವಿದ್ಯುತ್ತಿನ ಉಪಕರಣಗಳನ್ನು ಬಳಸುವಾಗ ಏನೇನು ಜಾಗ್ರತೆಯನ್ನು ಅದು ಕೂಡ ಈಗ ಮಳೆಗಾಲ ಬರುವುದರಿಂದಾಗಿ ಮುಂದಕ್ಕೆ ವಹಿಸಬೇಕು ಅಂತ ಹೇಳ್ತೀರಿ? ಈಗ ಮೆಸ್ಕಾಮಲ್ಲಿ 1912 ಅಂತೇಳಿ ಒಂದು ಫೋನ್ ನಂಬರ್ ಈಗಾಗಲೇ ಅವರು ಬಿಡುಗಡೆ ಮಾಡಿದ್ದಾರೆ. ಯಾವುದೇ ತುರ್ತು ಸಂದರ್ಭದಲ್ಲಿ ಯಾರೂ ಸಿಕ್ಕದಿದ್ರೆ 1912 ಫೋನ್ ಮಾಡಿ ಹೇಳ್ಬೋದು. ಅಲ್ಲದಿದ್ದರೆ ಅಲ್ಲಿ ಹತ್ತಿರದ KEB ಆಫೀಸಿನ JEಯವರದ್ದು ಆಫೀಸರ್ಸದ್ದು ಅಥವಾ ಲೈನ್ಮ್ಯಾನ್ಗಳದ್ದು ಪವರ್ ಮ್ಯಾನ್ಗಳದ್ದು ಫೋನ್ ನಂಬರ್ ಇಟ್ಟುಕೊಳ್ಳೇಬೇಕು ಅವನು. ಹತ್ತಿರದ ಅವನ ಏರಿಯಾದ ಲೈನ್ಮ್ಯಾನ್ಗಳ ಫೋನ್ ನಂಬರ್ ಪ್ರತಿಯೊಬ್ಬರ ಮನೆಯಲ್ಲೂ ಕಡ್ಡಾಯವಾಗಿ ಇಟ್ಟುಕೊಳ್ಬೇಕು, ಎಮರ್ಜೆನ್ಸಿಗೆ ಅವನಿಗೆ ಫೋನ್ ಮಾಡಿ ಹೇಳಬೇಕು. ಆಮೇಲೆ ಏನೂ ಸಿಕ್ಕದಿದ್ದರೆ ಯಾರದೂ ಫೋನ್ ಸ್ವಿಚ್ ಅವನು ಅವರು ಫೋನ್ ರಿಸೀವ್ ಮಾಡದಿದ್ದರೆ 1912 ಫೋನ್ ಮಾಡಿ ಹೇಳಬೇಕು. ಮತ್ತು ಲೈನ್ನ ಬದಿಯಲ್ಲಿ ಬಿದಿರಿನ ಹಿಂಡು ಇದ್ದರೆ ಅದು ಒಂಥರ ಈ ಮರಳುಗಾಡಿನ ಮರೀಚಿಕೆ ಅಂತ ಹೇಳ್ತಾರೆ ಈ ಬಿದಿರನ್ನು. ಯಾಕೆಂತ ಹೇಳಿದರೆ ಅದು ನಿಮ್ಮ ಮಳೆ ಬರುವಾಗ ಅದು ಭಾರಕ್ಕೆ ಲೈನಲ್ಲಿ ಕೂತ್ಕೊಳ್ತದೆ, ಮಳೆ ಬಿಟ್ಟ ಕೂಡಲೇ ಲೈನ್ ಬಿಟ್ಟು ದೂರ ನಿಲ್ತದೆ, ಹಗುರ ಆಗ್ತದೆ, ಅದು ದೂರ ನಿಲ್ತದೆ. ಆವಾಗ ಫಾಲ್ಟ್ ಎಲ್ಲಿದ್ದು ಹುಡುಕ್ಲಿಕ್ಕೆ ಆಗೋದಿಲ್ಲ, ಎಲ್ಲಿ ತೊಂದರೆ ಆಗಿದೆ ಅಂತ ಗೊತ್ತಾಗೋದಿಲ್ಲ, ಸುಮ್ಮನೆ ಹುಡುಕಾಡೋದು ಒಂದೇ ಕೆಲಸ ಆಗ್ತದೆ. ಅಂಥ ಸಂದರ್ಭದಲ್ಲಿ ಮಳೆಗಾಲ ಬರುವಾಗ ಬಿದಿರ ಹಿಂಡಿ ಎಲ್ಲಿಯಾರು ಇದ್ದರೆ ಆ ರೈತ ಅದನ್ನು ಸಂಬಂಧಪಟ್ಟ ಆಫೀಸರ್ಗಳ ಹತ್ರ ಹೇಳಿ ಅದನ್ನು ಒಂದು ಕಡಿಸುವಂಥದ್ದು, ಅದನ್ನು ಬೇರೆ ಅದಕ್ಕೆ ಅದನ್ನು ಎಳೆದು ಕಟ್ಟುವಂಥದ್ದು ಏನಾದ್ರು ಒಂದು ಕೆಲಸವನ್ನು ಮಾಡಿಸಿಕೊಳ್ಳೋದು ಒಳ್ಳೆಯದು. ಮತ್ತು ಏನೇ ಲೈನಲ್ಲಿ ಯಾರು ಮನೆ ಹತ್ರ ಏನಾದ್ರು ಲೈನ್ಗಳಲ್ಲಿ ಶಬ್ದ ಆಯಿತು ಅಂತಾದರೆ ತಕ್ಷಣ ಅದನ್ನು ಮೆಸ್ಕಾಮ್ ತಿಳಿಸಬೇಕು. ಅವಾಗೇನಾಗ್ತದೆ ಅಷ್ಟು ಅವರು ಹುಡುಕಾಡುವ ಸಮಯ ಉಳಿತದೆ KEBಯವರಿಗೆ, ಮೆಸ್ಕಾಮಿನವರಿಗೆ. ಮತ್ತು ಮುಂದೆ ಆಗುವಂಥ ಅಪಾಯ ದೊಡ್ಡದು ತಪ್ಪುತ್ತದೆ. ಯಾಕಂತೇಳಿದರೆ ಒಂದು ಕಡೆಯಲ್ಲಿ ಒಂದು ಶಬ್ದ ಆಯಿತು, ವೈರ್ ಕಟ್ಟಾಗಿ ನೆಲಕ್ಕೆ ಬಿತ್ತು ಅಂತ ಇಟ್ಕೊಳ್ಳಿ. ಆದರೆ ಮೆಸ್ಕಾಮಿನವ್ರಿಗೆ ಗೊತ್ತಾಗೋದಿಲ್ಲ ಅದು, ಅವರು ಸ್ಟೇಷನ್ ಸಬ್ಸ್ಟೇಷನ್ ಗೊತ್ತಾಗೋದಿಲ್ಲ. ಅವ್ರೇನು ಮಾಡ್ತಾರೆ 5 ಮಿನಿಟ್ ವೇಟ್ ಮಾಡ್ತಾರೆ, ಮತ್ತೆ ಪುನಃ ಅವರು ಟೆಸ್ಟ್ ಚಾರ್ಜ್ ಮಾಡ್ತಾರೆ. ಟೆಸ್ಟ್ ಚಾರ್ಜ್ ಮಾಡುವಾಗ ಅಲ್ಲಿ ಯಾರಾದರೂ ಅದನ್ನು ಅದರ ಹತ್ತಿರ ಯಾರು ಇದ್ದರೆ ಅವ್ರಿಗೆ ಗೊತ್ತಾಗದಿದ್ದರೆ ಜೀವಕ್ಕೆ ಅಪಾಯ ಆಗ್ತದೆ. ಅಂಥ ಸಂದರ್ಭದಲ್ಲಿ ತಕ್ಷಣ ಅವರು ಮೆಸ್ಕಾಮಿಗೆ ತಿಳಿಸ್ಬೇಕು, ಏನೇ ಶಬ್ದ ಬಂದರೆ, ವೈರ್ ಕಟ್ಟಾಗಿ ಬಿದ್ದರೆ ಕೂಡಲೇ ಹತ್ತಿರದ ಲೈನ್ಮ್ಯಾನ್ಗೆ ಇದ್ರೆ ನಂಬರ್ ಅವನಿಗೆ ಹೇಳಬೇಕು, ಶಾಖಾಧಿಕಾರಿಗೆ ಹೇಳ್ಬೋದು. ಯಾರ್ದು ನಂಬರ್ ಸಿಕ್ಕಲ್ಲ 1912 ತಕ್ಷಣ ಅವರಿಗೆ ಆ ನಂಬರಕ್ಕೆ ಹೀಗೆ ಆಗಿದೆ, ಅಪಾಯ ಸ್ಥಿತಿ ಉಂಟು ಅಂತೇಳಿ ಅವ್ರಿಗೆ ಹೇಳಬೇಕು. ಹೇಳಿತು ಅಂತಾದರೆ ದೊಡ್ಡ ಗಂಡನನ್ನು ತಪ್ಪಿಸ್ಬೋದು. ಆಮೇಲೆ ಮೆಸ್ಕಾಮಿನವ್ರು ಅಷ್ಟು ಸಮಯನ ಉಳಿಸ್ಬೋದು. ನಾವು ಏನು ಶಬ್ದ ಆದರೂ ನಾವು ಹೇಳದೇ ಇದ್ದರೆ ಅವರು ಬರೀ ಹುಡುಕಾಡ್ತಾರೆ, ನಾವು ಕರೆಂಟ್ ಬರಲಿಲ್ಲ ಅಂತ ಅವರಿಗೆ ಪದೇ ಪದೇ ಫೋನ್ ಮಾಡ್ತೇವೆ. ಈಗ ಒಂದು ಕಡೆ ಏನೋ ಒಂದು ಜೋರು ಮಳೆಗಾಲ ಬಂತು, ಕರೆಂಟ್ ಹೋಯಿತು ಅಂತಾದರೆ ಎಲ್ಲರೂ ಫೋನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವಾಗೇನಾಗ್ತದೆ, ಅವರ ಫೋನ್ ಎಂಗೇಜ್ ಆಗ್ತದೆ. ಅವರಿಗೆ ಅದಕ್ಕೆ ಏನು ಪರಿಹಾರ ಮಾಡಬೇಕು, ಪರಿಹಾರಕ್ಕೆ ಮಾತಾಡಲಿಕ್ಕೆ ಅವರಿಗೆ ಸಮಯ ಸಿಕ್ಕುವುದಿಲ್ಲ, ಯಾಕಂದರೆ ಇವರ ಫೋನ್ ಎಂಗೇಜ್ ಅಲ್ಲಿ ಇರ್ತದೆ. ಆದ ಕಾರಣ ಅಂಥ ಸಮಯದಲ್ಲಿ ಸ್ವಲ್ಪ ಸುಮ್ಮನೆ ಇರೋದು ಒಳ್ಳೆಯದು. ಅವರಿಗೆ ಅದಕ್ಕೆ ವಿಷಯ ತಿಳಿಸಿಬಿಟ್ಟು ಸುಮ್ಮನೆ ಇರಬೇಕು. ನಾವು ಪದೇ ಪದೇ ಅವರಿಗೆ ಕಾಲ್ ಮಾಡಿತ್ತು ಅಂತಾದರೆ ಅವರ ಫೋನ್ ಎಂಗೇಜಲ್ಲಿ ಇಟ್ಟುಕೊಂಡ್ರೆ ಅವರಿಗೆ ಅದಕ್ಕೆ ಮುಂದೆ ಸಬ್ಸ್ಟೇಷನ್ಗೆ ಮಾತಾಡುವಂಥದ್ದು, ಇನ್ನು ಬೆನ್ನಿ ಲೈನ್ಮ್ಯಾನಲ್ಲಿ ಮಾತಾಡುವಂಥದ್ದು ಅಥವಾ ಲೈನ್ಮ್ಯಾನಲ್ಲಿ ಜೈಗೆ ಮಾತಾಡುವಂಥದ್ದು ಮಾತಾಡಲಿಕ್ಕೆ ಸಮಯ ಸಿಗುವುದಿಲ್ಲ, ಯಾಕಂದರೆ ಇವರ ಫೋನನ್ನೇ ಅಟೆಂಡ್ ಮಾಡುವ ಪರಿಸ್ಥಿತಿ ಆಗ್ತದೆ. ಆದ ಕಾರಣ ಅಂಥ ಸಂದರ್ಭದಲ್ಲಿ ಅವರಿಗೆ ಆದಷ್ಟು ಕಡಿಮೆ ಕಾಲ್ ಮಾಡಬೇಕು, ಅವರನ್ನು ಕೆಲಸ ಮಾಡಲಿಕ್ಕೆ ಅವರಷ್ಟಿಗೆ ನಾವು ಬಿಡಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಸರಿ, ಮತ್ತು ಈ ತುರ್ತು ಅಪಘಾತ ಆದ ಸಂದರ್ಭದಲ್ಲಿ ನಾವು ತುರ್ತು ಆಗಿ ಏನಾದರೂ ಕೂಡ ಈ ಥರದ ಇಲೆಕ್ಟ್ರಿಕಲ್ ಅಪಘಾತ ಆದ ಸಂದರ್ಭ, ಇಲೆಕ್ಟ್ರಿಕಲ್ ಅಪಘಾತ ಆದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಕುಡಿಸಬಾರ್ದು ಅವನಿಗೆ. ನೀರು ಕುಡಿಸುವ ಅವನಿಗೆ ಬಾಯಾರಿಗೆ ನೀರು ಕೇಳ್ತಾನೆ, ಅಂತ ಸಮ ನೀರು ಕೊಡಲೇಬಾರ್ದು. ತಕ್ಷಣ ಅವನಿಗೆ ಪ್ರಥಮ ಚಿಕಿತ್ಸೆ ಏನುಂಟು ಅದನ್ನು ಮಾಡಿ ಹತ್ತಿರದ ಆಸ್ಪತ್ರೆಗೆ ಅವನನ್ನು ಕರ್ಕೊಂಡು ಹೋಗೋದು ಒಳ್ಳೆಯದು. ಕರ್ಕೊಂಡು ಹೋಗಿ ಅಲ್ಲಿ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು ಅವನಿಗೆ, ನೀರು ಕುಡಿಸಬಾರ್ದು. ಮತ್ತು ಅದೇ ಒಂದು ನಮ್ಮ ಜಾಗ್ರತೆ, ಇನ್ನೊಂದು ಲೈನ್ಮ್ಯಾನ್ಗಳ ಜಾಗ್ರತೆ. ಇದು ಹೇಗೆ ಮಾಡಬೇಕು ಅಂತೇಳಿದರೆ, ಆದಷ್ಟು ನಮ್ಮ ಜಾಗದಲ್ಲಿ ನಮ್ಮ ಜಾಗದಲ್ಲಿ ಹೋಗುವಂಥ ಹಾದು ಹೋಗುವಂಥ ಲೈನ್ಗಳನ್ನು ನಾವಾಗಿ ವಾಲಂಟ್ರಿ ಆಗಿ ಅವರನ್ನು ಕರೆದು ಲೈನ್ ಆಫ್ ಮಾಡಿಸಿ ಅದರನ್ನು ಗೆಲ್ಲೆಲ್ಲ ಕಡಿಸಿ ಕ್ಲಿಯರಾಗಿ ಇಟ್ಕೊಳ್ಬೇಕು. ಆವಾಗ ನಮ್ಮ ಜಾಗದಲ್ಲಿ ಅಪಾಯ ಆಗೋದು ತಪ್ಪುತ್ತೆ. ಮತ್ತು ವಿದ್ಯುತ್ತಿನ ಒಂದು ಏನು ಹೇಳ್ತಾರೆ ಅಡಚಣೆ, ಅದು ಕೂಡ ತಪ್ಪುತ್ತದೆ. ಎರಡನೇದಾಗಿ ಲೈನ್ಮ್ಯಾನ್ಗಳಿಗೆ ಅಷ್ಟು ಸಮಯ ಉಳಿತದೆ, ಇದನ್ನು ನಾವು ಮಾಡಬೇಕು. ಮತ್ತು ಟ್ರಾನ್ಸ್ಫಾರ್ಮರ್ ಸೆಂಟರ್ಗಳ ಬುಡದಲ್ಲಿ ಆದಷ್ಟು ಕ್ಲೀನಾಗಿ ಇಟ್ಟುಕೊಳ್ಳಿಕ್ಕೆ ನಾವು ಕೂಡ ಸಹಕಾರ ಕೊಡಬೇಕು. ಅವರು ಕರೆಂಟ್ ತೆಗೆಯುವ ದಿವಸ ಅಂತ ಇದೆ, ಆ ದಿವಸ ಲೈನ್ಮ್ಯಾನ್ಗೆ ಹೇಳಿ ಅವರ ಮನೆ ಹತ್ತಿರ ಇರುವ ಟ್ರಾನ್ಸ್ಫಾರ್ಮರ್ನ ಸುತ್ತ ಅವರೇ ಕ್ಲೀನ್ ಮಾಡಿಸಿ ಇಟ್ಟುಕೊಂಡ್ರೆ ಆ ಟ್ರಾನ್ಸ್ಫಾರ್ಮರ್ನ ಆಯುಷವೂ ಜಾಸ್ತಿ ಆಗ್ತದೆ, ಅವನಿಗೂ ನಿರ್ಬಂಧಿತವಾದಂಥ ವಿದ್ಯುತ್ ಸರಬರಾಜಾಗಲಿಕ್ಕೆ ಅನುಕೂಲ ಆಗ್ತದೆ. ಇದೆಲ್ಲ ಒಳ್ಳೆಯದು ಶಿವಾಜಿ ಅವರೇ. ಮುಖ್ಯವಾಗಿ ಈ ವಿದ್ಯುತ್ ಉಪಕರಣಗಳ ಬಳಕೆ ಜೊತೆಗೆ ಆ ಸಂದರ್ಭದಲ್ಲಿ ನಾವು ಯಾವ ರೀತಿಯಲ್ಲಿ ಜಾಗ್ರತೆಯನ್ನು ವಹಿಸಬೇಕು, ಮತ್ತು ಯಾವ ರೀತಿಯಲ್ಲಿ ನಮ್ಮ ಮೆಸ್ಕಾಂ ಅಥವಾ ಈ ಇಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಯಾವುದಿದೆ ಅದರ ಜೊತೆಗೆ ಸಂವಹನವನ್ನು ನಡೆಸಬೇಕು ಅನ್ನೋದರ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಇಲೆಕ್ಟ್ರಿಕ್ ಉಪಕರಣಗಳ ಬಳಕೆ ಹಾಗೂ ಮುನ್ನೆಚ್ಚರಿಕೆ ಈ ಕುರಿತು ಗುಂಡಿಮಜಲು ಶಿವಶಂಕರ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ನಡೆಸಿಕೊಟ್ಟವರು ಪಿಎಸ್ ಸೂರ್ಯನಾರಾಯಣ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ. ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ. ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ. ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ. 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್. ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೆ ಜನ್ ಸೇವಾ ಕೇಂದ್ರ ಮೇ ಜಾಯೆ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೆ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ, ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಹಿತ ಮೇ ಜಾರಿ. ಪ್ರಿಯ ರೈತ ಬಾಂಧವರೇ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಲಿಗೆ 36,000 ರಿಂದ 49,000, ಹೊಸ ಅಡಿಕೆ 36,000 ರಿಂದ 46,000, ಕೋಕಾ ಕ್ವಿಂಟಲ್ಗೆ 28,500 ರಿಂದ 30,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,500 ರಿಂದ 10,500, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 25,000 ರಿಂದ 30,000, ಎರಡನೇ ವರ್ಗ 20,000 ರಿಂದ 25,000, ಅಕ್ಕಿ ಸ್ಥಳೀಯ ಕ್ವಿಂಟಲಿಗೆ 4,350 ರಿಂದ 5,300, ಕಟ್ಸಂಬರ್ ಕ್ವಿಂಟಲಿಗೆ 3,500 ರಿಂದ 4,100, ಐಆರ್8 3,450 ರಿಂದ 4,250, ಭತ್ತ ಆಮದು ಕ್ವಿಂಟಲಿಗೆ 2,150 ರಿಂದ 2,400, ಬೆಲ್ಲ ಆಮದು ಹಳದಿ ಕ್ವಿಂಟಲಿಗೆ 4,200 ರಿಂದ 5,000, ಕೆಂಪು 4,400 ರಿಂದ 5,000, ಕಪ್ಪು 4,500 to 5,200, ಮೆಣಸು ಕ್ವಿಂಟಲಿಗೆ 19,000 to 30,000, ಕಾಳು ಮೆಣಸು ಕ್ವಿಂಟಲಿಗೆ 13,000 to 67,000, ಗೇರು ಬೀಜ ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 3,500 to 4,500, ಕದಳಿ 6,000 to 7,000, ಗಾಳಿ 5,000 to 6,000, ನೇಂದ್ರ ಕ್ವಿಂಟಲಿಗೆ 6,500 to 7,500. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಂಗಳೂರು ಇದರ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್ LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್.